ವೈಮಾನಿಕ ಪ್ರದರ್ಶನ 2025ಕ್ಕೆ ತೆರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ನಾಳೆ ಬೆಂಗಳೂರಿನಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 6:58 ಕೃಷಿ ರಂಗ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಅರಳಿಕಟ್ಟೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೋಡು, ಈ ಚಳಿ ಮುಗಿತಾ ಬತ್ತಾ ಬತ್ತಾ ಬತ್ತಾ ಬತ್ತಾ ಈ ದಗೆ ಅನ್ನೋದು ಈಗಲೇ ಜಾಸ್ತಿ ಆಗ್ಬಿಟ್ಟೈತಲ್ಲಣ್ಣ. ಏನ್ ಒಸಿ ಬಿಸ್ಲ ಶಂಕರಣ್ಣ? ಹ್ಞೂ ನೋಡು, 9 ಗಂಟೆ ಆಗ್ಬಿಟ್ರೆ ಹೊರಕ್ಕೆ ಕಾಲು ಹಾಕಕ್ ಆಗಲ್ಲ. ಏನ್ ಚಿಟಿ ಚಿಟಿ ಚಿಟಿ ಅನ್ನೋ ಬಿಸಿಲು ಬೀಳ್ತಿರ್ತದೆ. ಆ ಕಾವಿಗೂ ಅದಕ್ಕೂ ಹೊರಗಡೆ ನಿಂತ್ಕೊಳಕ್ ಹಾಕಲ್ಲ. ಏನಾರು ಕತ್ತೆ ತಂಗಿ ಆಚೆ ಈಚೆ ನೋಡಿದ್ರೆ ಕಣ್ಣೆಲ್ಲ ಮಂಜು ಬಂದಂಗ ಆಗ್ಬಿಡ್ತವೆ, ಮಂಜು ಬಂದ್ಬಿಡ್ತದೆ. ಆಮೇಲೆ ಮೊನ್ನೆ ದಿವಸ ಆಸನಕ್ಕೆ ಹೋಗಿದ್ನ, ಸುಮ್ನೆ ಏನೋ ಕೆಲ್ಸಿತ್ತು ಅಂತ ಹೋದೆ, 2.5-3 ಗಂಟೆಲಿ ಎಲ್ಲ ಖಾಲಿ ಖಾಲಿ, ರಸ್ತೆಲ್ ಜನವೇ ಇಲ್ಲ. ಅಂದ್ರೆ ಆ ಪಾಟಿ ಬಿಸಿಲು ಬಿಸಿಲು ಆ ಪಾಟಿ. ನಾನು ಏನ್ ಇವತ್ತು ರಜಗಿ ಜಾಗ ಕೊಟ್ಟವ್ರ ಯಾವ್ದಾರವೇ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕೇಳದೆ, ಇಲ್ಲ ಏನ್ ರಜಿಲ್ಲ, ಮಾಮೂಲಿ ಹಂಗೆ ಎಲ್ಲ ನಡೀತಾವೆ, ಆಫೀಸು ಸ್ಕೂಲ್ ಎಲ್ಲ ನಡೀತಾವೆ ಅಂತ ಅಂದ್ರು. ಒಬ್ರು ಜನ ಇಲ್ವಲ್ಲ ಅಂತ ಅನ್ಕೊಂಡು, ಏನ್ ಒಂದ್ ಬೈಕ್ ಓಡಾಡ್ತಿಲ್ಲ, ಬಸ್ಗಳು ಇಲ್ಲ, ಕಾರ್ಗಳು ಮೊದ್ಲೇ ಇಲ್ಲ, ಏನಿದು ಅಂತ ಅಂತ ಅನ್ಕೊಂಡು ಆಮೇಲೆ ನೆನಪಾಯ್ತು ನನಗೆ, ಓ ಇದು ಬಿಸಿಲು ಜಾಸ್ತಿ ಆಗ್ಬಿಡ್ತಲ್ಲ, ಜನ ಬಿಸಿಲಿಗೆ ಸ್ವಲ್ಪ ಒಳಗಡೆ ಸೇರ್ಕೊಬಿಟ್ಟವ್ರೀಗ, ಬಿಸಿಲಲ್ಲಿ ಅಡ್ಡಾಡೋದ್ ಬೇಡ ಅಂತ ಅಂತ ಅನ್ಕೊಂಡು ಅಂತ ಹೇಳ್ಬಿಟ್ಟು ನನಗೆ ನಾನೇ ಅರ್ಥ ಮಾಡ್ಕೊಂಡು ನಾನು ಈ ಬಿಸಿಲಲ್ಲಿ ಬಂದಲ್ಲ ಅಂತ ಅನ್ಕೊಂಡು ನನ್ನ ತಲೆ ನಾನೇ ಕೆಚ್ಕೊಂಡು. ಅಲ್ಲ ಈಗ ನಾವು ಹಿಂದಿನಿಂದ ಹಂಗೆ ತಾನೇ ಮಾಡ್ಕೊಂಡ್ ಬಂದಿರೋಣ. ಈಗ ನಮ್ದು ಜಮೀನ್ ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ನಾವು ಹೋಗ್ಬಿಡ್ತೀವಿ, ಒಂದು 9:30-10 ಗಂಟೆ ಭಂಗ ಮಾಡ್ಕೊಂಡು ಮತ್ತೆ ಮೇಲೆ ಹಂಗೆ 3:30-4 ಗಂಟೆ ಮೇಲೆ ತಾನೇ ಹೋಗೋದು. ಆದ್ರೆ ಅದು ನಾವ್ ಯಾವಾಗ್ಲೂ ಮಾಡ್ತೀವಿ. ಆದ್ರೆ ಈಗಿನ ಸಂದರ್ಭ ನೋಡಿ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ, ಅಯ್ಯೋ ಆಮೇಲೆ ತಲೆ ಸುತ್ತೆ ಬಂದ್ಬಿಡ್ತದಾನೆ ಆ ಬಿಸಿಲು ನೋಡಿದಾಟ. ಏ ಬಿಡೋತ್ಲಾಗಿ ಈ ಪಾಟಿ ಬಿಸಿಲ ಕಳೆದ ವರ್ಷ ಹತ್ತು ವರ್ಷ ನೋಡಿದ್ವಿ, ವರ್ಷ ವರ್ಷ ಹಂಗೆ ಅನ್ಕೋತೀವಿ, ಈ ಟನ್ ಬಿಸಿಲು ಈ ಟನ್ ಬಿಸಿಲು ಅಂತೀವಿ. ಆದ್ರೂ ವಿಪರೀತ ಬಿಸಿಲು ಕಂಡ್ಬಿಡು ಶಂಕರಣ. ನಾನು ಮೊದ್ದೆಲ್ಲವ ಕೆಲಸ ಮಾಡ್ತಿದ್ದಲ್ ಸಿಕ್ಕಾಪಟ್ಟೆಯ, ಈ ಹೊಲ ಉಳೋದಾಗ್ಲಿ ಕಳೆ ತೆಗಿಯೋದಾಗ್ಲಿ ಇನ್ನೊಂದು ಮಗದೊಂದು ಮಾಡುವಾಗ ಬಿಸಿಲು ಅಂತ ಅನ್ನಿಸ್ಲೇ ಇರ್ಲಿಲ್ಲ. ಆಮೇಲೆ ನೋಡು, ನಮ್ ಜಮೀನಲ್ಲಿ ಒಂದ್ ಮರ ಇರ್ಲಿಲ್ಲ, ಒಂದ್ ಗಿಡ ಇರ್ಲಿಲ್ಲ. ಏನಾದ್ರು ಒಂದ್ ತಿಂಡಿ ತಗೊಂಬಂದ್ರೆ ಊಟ ತಗೊಂಬಂದ್ರೆ ಹೋಗ್ಬೇಕಾಗದು ನೆಳ್ಳ. ಅಲ್ಲೊಂದೆಲ್ಲೋ ಒಂದು ಹಳಸಿನ ಮರ ಇತ್ತು, ಹಳಸಿನ ಮರ ತಕ್ಕ ಹೋಗ್ಬಿಟ್ಟು ಇನ್ನು ಗಿಡ ಅದು ಚೂರ ಎಲ್ಲ ನೆರಳೆತ್ತ ಇತ್ತ, ಅಲ್ಲಿ ಕೂತ್ಕೊಂಡು ತಿಂತ ಇದ್ದ. ಏನು ಅನ್ನಿಸ್ತಿರ್ಲಿಲ್ಲ ಶಂಕರಣ. ಈಗ ಅದೇನು ವಯಸ್ಸಾಯ್ತೋ ಅದಕ್ಕೆ ಗೊತ್ತಿಲ್ಲ, ಈ ಹವಾಮಾನ ಬದಲಾವಣೆ ಆಯ್ತಲ್ಲ ಅದಕ್ಕೆ ಗೊತ್ತಿಲ್ಲ, ಇಲ್ಲ ಇಷ್ಟೊಂದು ಬಿಸಿಲು ಬದಲಾಯ್ತಲ್ಲ ಅದಕ್ಕೆ ಗೊತ್ತಿಲ್ಲ, ಒಟ್ಟಿಗೆ ಇದ್ ಯಾಕೆ ಬೇಕಪ್ಪ ಯಾರಿಗೆ ಬೇಕಿದ್ರು ಸಹವಾಸ ಅಂತ ಅನ್ಸ್ಬಿಡ್ತದೆ. ಈ ಮೂರು ಒಟ್ಟಿಗೆ ಯಾಕೆ ಕ್ಲಬ್ ಆಗ್ಬಿಟ್ಟು ನಮ್ಗೆ ಒತ್ತರ ವಾತಾವರಣದಲ್ಲಿ ಏನು ಮಾಡಕ್ಕೂ ಆಯ್ತಿಲ್ಲ, ಇರಕ್ಕೂ ಆಯ್ತಿಲ್ಲ. ಒಟ್ಟಾರೆ ನೀನ್ ಹೇಳ್ದಂಗೆ ಗೂಡ್ ನಾಗೆ ಇದ್ ಬಿಟ್ರೆ ಹೊಸಿ ಸೇಪು ಸೇಪು ಅಂತೀನಿ. ಮೊನ್ನೆ ಬಾಗಿ ಒಳಗೆ ಹೋಗಿದ್ದೆ ಶಂಕರಣ್ಣ, ಒಂದು ಗೃಹ ಪ್ರವೇಶಕ್ಕೆ ಕೇಳಿದ್ರ ಅದು ಇದ್ದಿದ್ದು ಗುರುವಾರ ಇತ್ತ. ಗುರುವಾರ ಸಿಕ್ಕಪಟ್ಟೆ ಕಾರ್ಯಕ್ರಮ, ಮದುವೆ, ಗುರುಪ್ರವೇಶ ಅವಿವು ಅಂತ ಅಂತ ಅಂದ್ಕೊಂಡು ಮಾಡಿದೆ. ಬುಧವಾರಲ್ಲೇ ಓಪನ್ ಮಾಡೋಣ ಅಂತ ಹೋಗ್ಬಿಟ್ಟೆ. ಹೋದ ಶಂಕರಣ್ಣ, ಇನ್ನಲ್ಲಿ ಅಡಿಗೆ ಪಡಗೆ ಅವು ಮಾಡ್ತಿದ್ರು, ರಾತ್ರಿ ನೆಂಟರು ನಾಲ್ಯಾರು ಬಂದಿರ್ತಾರೆ ಅಂತ ಅಂತ ಅನ್ಕೊಂಡು. ಇನ್ನೇನ್ ನಾನು ಹೋದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಗೊತ್ತಲ್ಲ ನಿಂಗೆ, ಇನ್ನೇನು ಕೈ ಹಾಕೋದು, ಒಲೆವರಿ ಹಾಕೋದು, ಅದು ಇದು ಮಾಡ್ತಾ ಇದ್ನ. ಏನ್ ಹಿಮಕ್ಕೆ ಚಳಿ ಅಂದ್ರೆ ಚಳಿ ಶಂಕರಣ್ಣ. ಅಯ್ಯೋ, ಅವತ್ತಿನ ಹಿಂದಿನ ದಿವಸ ಆ ಚಳಿ ಇಲ್ಲ, ಅವತ್ತು ಅಷ್ಟೊಂದ್ ಚಳಿ. ಮನೆಗೆ ಆ ಚಳಿಲಯ್ಯ, ಸ್ವಲ್ಪ ಎಲ್ಲ ಮಾಡಿ ಮಟ್ಟಿ ಇದ್ ಮಾಡ್ಕೊಂಡು ಸ್ವಲ್ಪ ನಾನು ಒಂದ್ ಎರಡಂತಿ ಊಟ ಎಲ್ಲ ಬಡಿಸಿ ಆಮೇಲೆ ಊಟ ಮಾಡ್ಕೊಂಡು ಈ ಕಡೆಗೆ ಬಂದೆ. ಏನ್ ಈ ತರ ಚಳಿ ಅಂತ ಅನ್ಸ್ಬಿಡ್ತು ನಂಗೆ. ಅಂದ್ರೆ ಸಾಮಾನ್ಯ ನೀನು ಈ ಟೈಮ್ನಾಗೆ ಎಲ್ಲ ಹೊರಗಡೆ ಹೋಗೋದು ಕಡಿಮೆ ಅಲ್ವಾ, ಮನೇಲೆ ಇರ್ತಿದ್ದಲ್ಲ. ನೋಡು ಈ ಟೈಮ್ನಾಗೆ ಮನೆಯಲ್ಲೇ ಇರ್ತಿದ್ದೆ ಅಂತ ಅನ್ನೋತ್ತಿಗೆ ಹುಸಿ ಜಪ್ತಿ ಆಯ್ತು. ಇವಳು ಏನು ನಿನ್ನೆ ನಾವು ಈ ಟ್ರೈನಿಂಗ್ಗೆ ಹೋಗ್ಬಿಟ್ಟು ಮುಗಿಸ್ಕೊ ಬಂದಾಗ್ಲಿಂದವ ಆ ವಿಚಾರ ಏನಾರು ಮಾತಾಡಕ್ ಬತ್ತಳ ಕಡಿತಳ ಅಂತ ನೋಡ್ತಾ ಇದೀನಿ. ಏನಾರು ಕಂಡ್ಲ ಮೀನಕ್ಕ? ಅಯ್ಯೋ ಮೀನಕ್ಕ ಸಿಕ್ಕಾಪಟ್ಟೆ ಬಿಜಿ, ಅವಳು ಸಿಕ್ಕಾಪಟ್ಟೆ ಬಿಜಿ ಇರ್ತಾಳಲ್ಲ ಶಂಕರಣ. ಏನ್ ಟೈಮ್ ಸಿಕ್ಕಿದ್ರೆ ಬತ್ತಳಿಲ್ಲ ನಮ್ ತಕ್ಕೆ ಇಲ್ಲ ಅಂತ ಅಂದ್ರಿಲ್ಲ, ಯಾಕಂದ್ರೆ ಅವಳು ಬಿಜಿ ಅವಳಗ್ ಇರ್ತದಲ್ಲ. ಸೇರಿ ಮಾತಾಡ್ತಿದ್ದೀರಾ ಇಬ್ರು? ಮತ್ತೆ ಇನ್ನೇನ್ ಮಾಡೋದವ ನೀನ್ ಬರಕಲ್ವಲ್ಲ. ಏನ್ ದಾವು ಅಂತೀನಿ, ನಮ್ಮಂತೂ ಬೆಳಗಿಂದ ಎಷ್ಟ್ ಕಿತ ನೀರ್ ಕುಡಿದ್ರು ದಾವೆ ಹಿಂಗ್ತಿಲ್ಲ ಅಂತೀನಿ. ಅಂದ್ರೆ ಈಗ ನೋಡು ಅದನ್ನೇ ಹೇಳ್ತಾ ಇದ್ದೆ ಅಣ್ಣ, ಹಿಂಗೆ ಈ ಬಿಸಿಲು ಹೆಚ್ಚಾಗ್ಲಾಗಿ ಈ ಗಂಟ್ಲು ಒಣಗದ್ರ ಜೊತೆಗೆ ತಲೆ ಸುತ್ತದೆ, ಕಣ್ ಮಂಜಾಯ್ತದೆ. ನೀನ್ ಹೇಳ್ದಂಗೆ ಎಷ್ಟು ನೀರ್ ಕುಡಿದ್ರು ಅದು ದಾಹನ ಹೆಂಗ ಕಲಕಂದ್ಬಿಡು. ಮತ್ತೆ ಸಂಕ್ರಣ ಈ ಟೈಮಾಗೆ ಸಾನೆ ಮಜ್ಜಿಗೆ ಕುಡಿಬೇಕು. ಈಗ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತೀರಿ ಹೇಳು, ಮನೆಗ್ ಬಂದ ತಕ್ಷಣ ಒಂದ್ ತಂಬಿಗೆ ಮಜ್ಜಿಗೆ ಕೊಟ್ಬಿಡೋರು. ಅದ್ ಕುಡ್ದಾಗ ಆ ಅನ್ಸೋದು ಅಷ್ಟೊಂದ್ ಖುಷಿ ಆಗದು ಅಲ್ವಾ. ನಾನು ಇವತ್ತು ಬೆಣ್ಣೆ ಕಡ್ದು ಮಜ್ಜಿಗೆ ಇತ್ತಲ್ಲ ಬೆಳಗ್ಗೆ, ಅದ್ರಲ್ಲಿ ಮಜ್ಜಿಗೆ ಸಾರು ಮಾಡಿ ಒಣಗಾಳು ಹುರ್ದು ಮುದ್ದೆ ಮಾಡಿ ಇಕ್ಕಾಯ್ತು ನಮ್ಮ ಮನೆಯವ್ರಿಗೆ. ಈಗ ಸಂಜೆ ಮಟ್ಟಿಗೆ ಒಂದಷ್ಟು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡಿಟ್ಟಿದೀನಿ, ಹೋಗ್ತಾ ಬರ್ತಾ ಕುಡ್ಕೊಂಡಿರೋಣ ಅಂತ ಹೇಳು. ಮತ್ತೆ ಇನ್ನೇನ್ ವಿಷಯ ಅಣ್ಣಯ್ಯ, ನೀನು ಮಾತಾಡ್ತಿದ್ದೀರಲ್ಲ? ಅಲ್ಲ, ಬೇಸಿಗೆ ಸಿಚಾರನೇ ಮಾತಾಡ್ತಾ ಇದ್ದು. ನೋಡಣ್ಣ, ನಾವು ನಿನ್ನೆ ಮೊನ್ನೆ ಆ ಟ್ರೈನಿಂಗ್ ಗೆ ಹೋಗಿ ಬಂದಿದ್ದು ಬಹಳ ಅನುಕೂಲ ಆಯ್ತು. ಹೊಸ ವಿಷಯ ಎಲ್ಲ ತಿಳಿತಪ್ಪ. ಆಮೇಲೆ ಇನ್ನೊಂದೆಂತ ಗೊತ್ತಾಣ್ಣ, ಆ ಕುರಿ ವಿಚಾರವ ಮತ್ತೆ ಈ ಮೇಕೆ ವಿಚಾರವ ಹೇಳ್ಬೇಕಾದ್ರೆ ನಮ್ಗೆ ಅಷ್ಟು ಐಡಿಯಾನೇ ಇತ್ತಿತ್ತಿಲ್ಲ. ಯಾಕೆಂತಂದ್ರೆ ಈ ಸಾಮಾನ್ಯ ನಾವೀಗ ಕೋಳಿಗಳ ಸಾಕಂದಾಗ ಆ ಹ್ಯಾಟೆಗಳು ಹೆಚ್ಚಿಗೆ ಇದ್ದು ಹುಂಜ ಒಂದ ಎರಡ ಇರಬೇಕು ಹತ್ತಕ್ಕೆ ಅಂತ ಅನ್ಕೋತಿದ್ದೋ. ಆದ್ರೆ ಇಲ್ಲಿ ನೋಡು, ಈ ಕುರಿನಲ್ಲಿ ಮೇಕೆನಲ್ಲಿ ಇಪ್ಪತ್ತು ಮೂವತ್ತಕ್ಕೆ ಒಂದೊಂದ್ ಇಟ್ಕೊಂಡ್ರೆ ಸಾಕು ಗಂಡ ಸಾಕು, ಒಂದ್ ಸಾಕು ಅಂತಾರೆ, ಒಂದ್ ಸಾಕು ಅಂತಾರೆ. ಈಗ ಮರಿ ಹಾಕ ಅಂತ ಇದ್ರೆ ಸಂತತಿ ವೃದ್ಧಿ ಆಯ್ತಾ ಇರ್ತದೆ ಶಂಕರಣ್ಣ. ಅದಕ್ಕೋಸ್ಕರವ ನಾವು ಈ ಗಂಡು ಕುರಿಗಳಾಗ್ಬೋದು, ಗಂಡು ಮೇಕೆ ಆಗ್ಬೋದು, ಅವಕ್ಕೆ ಹೆಚ್ಚಿಗೆ ಇದ್ ಕೊಡಕ್ ಹೋಗ್ಬಾರ್ದು, ಒತ್ತು ಕೊಡಬಾರ್ದು. ಯಾಕೆ ಅಂತಂದ್ರೆ ಇವು ಮರಿ ಹಾಕ್ತಿರ್ತವೆ. ಈಗ ಮೇಕೆ ಮರಿಗಳಾದ್ರೆ ವರ್ಷಕ್ಕೆ ಎರಡು ಮೂರು ನಾಲ್ಕು ಹಾಕ್ತವೆ, ಇವಾದ್ರೆ ಕುರಿಗಳಾದ್ರೆ ಒಂದೊಂದು ಮರಿ ಹಾಕ್ತವೆ. ಅದಕ್ಕೋಸ್ಕರವ ಹೆಣ್ಣ ಹೆಚ್ಚು ಇಟ್ಕೋಬೇಕು. ಹೆಣ್ಣು ಹೆಚ್ಚು ಇಟ್ಕೋಬಿಟ್ರೆ ನಮ್ದು ಸಂತತಿ ಜಾಸ್ತಿ ವೃದ್ಧಿ ಆಯ್ತಾ ಇರ್ತದೆ. ಅದು ಬೆಳೆದಂಗೆ ಬ್ಯಾಚ್ ಬೈ ಬ್ಯಾಚು ಬ್ಯಾಚ್ ಬೈ ಬ್ಯಾಚು ಮಾರಕ್ಕೆ ಮಟ್ಟೊಂದು ಅನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು. ಮೊನ್ನೆ ಸುಭಾಷಣ್ಣ ನಮ್ಮ ಅದೇ ಮಾತಾಡ್ತಾನೆ, ಆಮೇಲೆ ಹೋಗ್ಬಿಟ್ಟು ಆಮೇಲೆ ಸಿಕ್ಕಿ ಅವ್ರದ್ದು ಫೋನ್ ನಂಬರ್ ಎಲ್ಲ ತಗೊಂಡು ಮಾತಾಡ್ಕೊಂಡು ಬಂದೆ. ಅವ್ರು ನೋಡು ಬರೀ ನಾಕ್ ಕುರಿ ಎರಡು ಕುರಿಯಿಂದ ತಂದು ಸಾಕಳಕ್ಕೆ ಅಂತೇಳಿ ಇಷ್ಟ ಪಡ್ಕೊಂಡವ್ರು. ಆಮೇಲೆ ನೋಡಿ ಈಗ ಏ ಪಾರ್ಟಿ ಸಾಕಂದವ್ರೆ, ನೂರಲ್ಲ ಇನ್ನೂರು ಸಾಕು ಅವ್ರಿಗೆ ಈಗ ಮನ್ಸೈತೆ ಮನ್ಸೈತೆ. ಸಾಲಕ್ಕೆ ಅಟ್ಟಣಿಕೆ ಪದ್ಧತಿಯಲ್ಲಿ ಸಾಕ್ತೀನಿ, ಕಟ್ಸಾಕ್ತೀನಿ ಅಂತವೆಲ್ಲ ಹೇಳಿ ನೋಡು. ಮತ್ತೆ ಹೇಳು, ಮತ್ತೆ ಅದೇನ್ ನೋಡ್ಕೊ ಬಂದೆ ವಸಿ ನನ್ಗೆ. ಏನಿಲ್ಲ, ಈಗ ಅವ್ರು ಹೇಳೋದೇನು ಅಂತ ಅಂದ್ರೆ, ನಮ್ಮ ಬರಗೂರು ಸುಭಾಷಣ್ಣ, ಈ ಕೃಷಿ ಪಶಿ ಎಲ್ಲಾನು ಮಾಡೋಣ ನಾವು, ಭೂಮಿ ಇಟ್ಕೊಂಡಿರ್ತೀವಿ ಮಾಡಿರ್ತೀವಿ ಎಲ್ಲಾನು ಮಾಡೋಣ, ನಾವು ತೆಂಗ್ ಬೇಕೋ ಅಡಕೆ ಬೇಕೋ ಎಲ್ಲಾನು ಬೆಳ್ಕೊಳ್ಳೋಣ. ಆದ್ರೆ ನಿಮ್ಗೆ ಆದಾಯ ಬರಬೇಕು ಅಂತ ಅಂತ ಅಂದ್ರೆ ಬರೀ ಅದ್ರಲ್ಲ ಅಂತ ಹೇಳೋದು. ಯಾಕೆ ಅಂತ ಅಂತ ಅಂದ್ರೆ, ಈಗ ಮೂರ್ ತಿಂಗಳವರೆಗೂ ಕಾಯ್ಬೇಕು, ಕಾಯಿ ಬರೋವರ್ಗು ಕಾಯ್ಬೇಕು, ಈ ತರದಾಗ ಇರ್ತವೆ ಆಯ್ತಾ. ಅಡಕೆ ವರ್ಷದವರೆಗೂ ಕಾಯ್ಬೇಕು, ಈ ವರ್ಷ ಹಾಕಿದ್ರೆ ಮತ್ ಮುಂದ್ ವರ್ಷದವರೆಗೂ ಕಾಯ್ಬೇಕು. ಅದಕ್ಕೋಸ್ಕರವ ಅವ್ರೇನ್ ಮಾಡ್ಬಿಟ್ಟವ್ರೆ ಅಂತ ಅಂದ್ರೆ, ತೆಂಗು ಐತೆ ಅಡಕೆನೂ ಐತೆ, ಚೆನ್ನಾಗೈತೆ ಕಣ್ ಶಂಕರಣ್ಣ, ಏನ್ ನಿಗಾ ಮಾಡವ್ರೆ ಅಂತ ಅಂತ ಅಂದ್ರೆ, ನಾನು ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ವಾರ ಇದ್ಬಿಟ್ಟು ಹೋಗಪ್ಪ ನಮ್ ತೋಟದಲ್ಲಿ ಅನ್ನೋವಷ್ಟು ಹೇಳೋವಷ್ಟು ಇದಾಗ್ಬಿಡ್ತು ನನ್ಗೆ. ಚೆನ್ನಾಗಿ ನಿಗಾ ಮಾಡವ್ರೆ. ಅದ್ರ ಜೊತೆಗೆ ಕುರಿ ಸಾಕಬೇಕು ಅಂತ ಹೇಳ್ಬಿಟ್ಟು, ಕುರಿ ಸಾಕ್ಬಿಟ್ರೆ ಎಷ್ಟು ಕೋಟಿ ಬೇಕಾದ್ರೆ ಸಂಪಾದನೆ ಮಾಡ್ತೀನಿ ನಾನು ಅಂತ. ಅದು ಜನರಲ್ ಆಗಿ ಮಾತಾಡೋದು ಹೇಳ್ತಾರಲ್ಲ, ಅದು ನಿಜ ನಿಜ ಕಂಚಂಕರಣ. ಅದು ತಂದು ಇಟ್ಕೊಬಿಟ್ರೆ ತೀರಾ ನಿನ್ಗೆ ದುಡ್ಡು ಬೇಕಾದಾಗ ಅವ್ರ ಹತ್ರ ಕೇಳತಪ್ತದೆ. ನೀನ್ ಬರೀ ಆ ಮೀನಕ್ಕನ್ ಗೋಳಿ ಕಳದೇ ಆಯ್ತದೆ, ನನಗೆ 500 ಬೇಕು, 1000 ಬೇಕು, 10,000 ಬೇಕು ಅಂತ ಅಂತ ಅಂತ ಅನ್ಕೊಂಡು ಪಾಪ ಎಲ್ ತಂದು ಕೊಡ್ತಾಳ ಅವಳು ತಾನೆ. ಇಂಥವೆಲ್ಲ ವಿಚಾರವ ತಿಳ್ಕೊಂಡಾಗ ಅದ್ರ ಬದ್ಲಿಗೆ ನೀನ್ 4 ಕುರಿ ಇಟ್ಕ, 4 ಮೇಕೆ ಇಟ್ಕ, ನಿನಗ್ ದುಡ್ಡು ಬೇಕು ಅಂತ ತಗೊಂಡೋಗು ಮಾರ್ಕೊಂಬ ಅಷ್ಟೇ. ಇವತ್ ಒಂದ್ ಕುರಿ ಅಂತ ಅಂದ್ರೆ ಚೆನ್ನಾಗಿ ಬಂದಿರೋ ಒಂದ್ 15,000 ರೂಪಾಯಿ ಅಂತ ಕಮ್ಮಿ ಆಯ್ತಾ. ನೀನ್ ಮರಿ ಮಾರ್ತೀನಿ ಅಂದ್ರೆ 4,000 5,000 6,000 ರೂಪಾಯಿ ಸಿಕ್ಕೇ ಸಿಗ್ತದೆ. ಈಗ ಸುಭಾಷಣ್ ಮಾಡ್ತಿರೋದು ಅದನ್ನೇ, ದೊಡ್ಡ ಬೆಲ್ಲನ್ನು ಇಟ್ಕೊಂಡು ಹೊಸ ಮರಿಗಳೇನ್ ಬರ್ತಾವ ಅವ್ನು ಮಾರ್ಕೊಳ್ಳೋದು. ಅದ್ರಲ್ಲೂ ಡಾರ್ಪರ್ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಶಂಕರಣ್ಣ, ಹೊಸ ತಳಿ ಅಂತಲ್ಲ, ಹೊಸ ತಳಿಯೋದು ಏನ್ 200-250 kg ಬರ್ತದಂತೆ. ಅದೇ ಕುಂಟಾಲ್ ಗಟ್ಲೆ, ಕುಂಟಾಲ್ ಗಟ್ಲೆ 2-2.5-3 ಬರ್ತದೆ ಅಂತ ಹೇಳ್ತಿದ್ರಲ್ಲ, ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಮಟನ್ ಹಂಗೆ ಅಂತೆ, ಭಾರಿ ರುಚಿ ಅಂತೆ, ಭಾರಿ ರುಚಿ ಅಂತೆ. ಆಮೇಲೆ ಬೆಳವಣಿಗೆ ಬೇಗ ಬಂದ್ಬಿಡ್ತದೆ, ವರ್ಷಕ್ಕೆಲ್ಲ 50-60 kg ಬಂದ್ಬಿಡ್ತಾವಂತೆ. ನೀನು ನಾಟಿವೋ ಅವು ಇವು ಅಂತ ಸಾಕಂಡ್ರೆ ಶಂಕರಣ್ಣ, ವರ್ಷಕ್ಕೆ 10 kg ಬರಕಲ್ಲ, ಹೆಚ್ಚು 10 kg ಬಂದ್ರೆ ಹೆಚ್ಚು. ಎಷ್ಟೇ ನಿಗಾ ಮಾಡಿದ್ರು ಇವ 50-60 kg ಬರ್ತವೆ ಅಂತ ಅಂತಂದ್ರೆ ಲಾಭ ಅಲ್ವಾ? ಲಾಭ ಅಲ್ವಾ? ಮತ್ತೆ ನಿಗಾ ಮಾಡೋದು ಈಸಿನಾ? ಏನ್ ಮಾಮೂಲಿ ಬೇರೆ ಹೆಂಗ್ ಸಾಕ್ತೀವೋ ಹಂಗೆ ಸಾಕಂದ್ವೇ. ಇವೊಂದಷ್ಟು ಹುಲ್ಲು ಪಲ್ಲು ಹಾಕೊಂಡವ್ರೆ, ಅತ್ತರದು ಕಟ್ ಮಾಡೋದು ಹಾಕೋದು ಮಾಡ್ತಾರೆ, ತಿಂಡಿ ಪಂಡಿ ಹಾಕತ್ತಾರೆ, ಬರೀ ಅದೇ ಕೆಲಸ. ನನಗೆ ಸುಭಾಷ್ ಅಣ್ಣ ಇಷ್ಟ ಆಗಿದ್ದೇನು ಅಂತ ಅವ್ರ ಶಂಕರಣ್ಣ, 30 years ಆಯ್ತಂತೆ ಒಬ್ಬರನ್ನ ಕರೆದಿಲ್ವ ಕೆಲ್ಸಕ್ಕೆ. ಅಂದ್ರೆ ಇವ್ರೊಬ್ರೆ ಭಂಗ ಮಾಡ್ಕೊತಾವ್ರೆ, ಒಬ್ರೆ ಭಂಗ ಮಾಡ್ಕೊಳ್ಳೋದು, ಒಬ್ರೆ ಭಂಗ ಮಾಡ್ಕೊಳ್ಳೋದು. ಯಾರ ಮೇಲೂ ಇವರು ಡಿಪೆಂಡ್ ಆಗಕ್ಕೂ ಡಿಪೆಂಡ್ ಆಗಿಲ್ಲ, ಗಂಡ ಹೆಂಡತಿ ಇಬ್ರೆಯ. ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾವ ಅಣ್ಣ. ಏನು ಅಂತ ಅಂದ್ರೆ, ನಾವೆಲ್ಲ ಏನ್ ಮಾಡ್ತೀವಿ ಅಂತ ಅಂದ್ರೆ, ದಣ್ಣನ್ ಸಗಣಿ ಆಗ್ಬೋದು, ಕುರಿದು ಹಿಕ್ಕೆ ಆಗ್ಬೋದು, ಎಲ್ಲನ ತಗೊಂಡು ತಿಪ್ಪೆ ಅಂತ ಹೇಳ್ಬಿಟ್ಟು ಹಾಕತ್ತೀವಿ. ತಿಪ್ಪೆ ಅಂತ ಹಾಕೊಂಡು ಎಷ್ಟು ಒದ್ದಾಡ್ತೀವಿ ಅಂದ್ರೆ ಶಂಕರಣ, ಮಳೆ ಬಂದ ಟೈಮ್ಗೆ ಆ ಗಿಡಕ್ಕೆ ಹಾಕ್ಬೇಕು ಅಂದ್ರೆ, ನೀನ್ ಬಾ ಅಂತ ಹೇಳ್ತೀವಿ. ಅದು ಬೇಡವೇ ಬೇಡ, ದಿವಸ ಅವತ್ತು ಏನಾಗ ಗಿಕ್ಕೆ ಆಗ್ತಾವ ಗುಡ್ಸು, ತಗೊಂಡೋಗಿ ನೇರವಾಗಿ ಗಿಡಕ್ಕೆ ಹಾಕ್ಬಿಡ್ಬ, ಯಾವ ತಿಪ್ಪು ಬೇಡ ಎಂತದ್ದು ಬೇಡ. ಅವತ್ತಿಂದ ಏನ್ ಹಿಕ್ಕೆ ತೆಗಿತಾರೆ ನೇರವತ್ತಂದ್ರೆ ಜಮೀನಲ್ಲಿ ಗಿಡ ಬಟ್ಟೆ ಹಾಕಿಬಿಡದೆಯ, ತಗೊಂಡೋಗಿ ಹಾಕ್ತಾರದೇ. ನನಗೆ ಬಾರಿ ಕಲಿಯೋದೈತೆ ಅಂತ ಅನ್ಸ್ಬಿಡ್ತಕ್ಕ ಶಂಕರಣ್ಣ, ನಾನು ಕಲ್ತಿದ್ದೀನಿ ಇಲ್ಲ ಅಂತ ಅಲ್ಲ, ಆದ್ರೂ ಮರಕ್ಕಿಂತ ಮರ ದೊಡ್ಡದಿರ್ತದ. ಒಬ್ರು ನೋಡು ಎಲ್ಲಿ, ಇಲ್ಲಿಂದ ಬಾಂಬೆಗೆ ಹೋದ್ರು ಡೆಲ್ಲಿಗೆ ಹೋದ್ರು ಹೋಟ್ಲಿಗೆ ಹೋಗ್ಲು ಅಂತ ಅವಣ್ಣ, ಹೋಟ್ಲಿಗೆ ಹೋಗೋದಿಲ್ಲ ಅಂತ, ಹೋಟ್ಲ್ ಮುಖನೇ ನೋಡಿಲ್ಲ ನಾನು ಅಂತೂ, ಹೋಟ್ಲಿಗೆ ಹೋದ್ಲು ಅಂತ. ಅವ್ ಹಣ್ಣು ಪಣ್ಣು ಸೇಬ್ ತಗ, ಒಂದೆರಡು ಸೇಬು, ಒಂದೆರಡು ಬಾಳೆಹಣ್ಣು, ಏನು ಎರಡು ಬಾಳೆಹಣ್ಣು ತಿಂದ್ರೆ ಒಂದು ತಿಂಡಿ ಮಾಡ್ದಂಗ ಶಂಕರಣ್ಣ. ಅಲ್ಲ ಅದು ಅಷ್ಟೊಂದು ಶಕ್ತಿ ಇರ್ತದೆ ಅಲ್ವಾ, ಹಂಗೆ ಬಾಯಿ ರುಚಿಗೆ ಹೋಯ್ತಿವಿ ಅಷ್ಟೇ. ಇಲ್ಲಿಂದ ಎಲ್ಲಿಗೆ ಹೋದ್ರು ಹೋಟ್ಲಿಗೆ ಬಾಗ್ಲಂತ ಹೊತ್ತಕ್ಕಲ್ಲ. ವಿಶೇಷವಾದ ವ್ಯಕ್ತಿ ಬಿಡು ಹಂಗಾರೆ, ಬಾರಿ ವಿಶೇಷವಾದ ವ್ಯಕ್ತಿ. ಈಗ ನೋಡಪ್ಪ, ನಾವೇ ಮಾಡ್ಲೇಬೇಕು ಈಗ. ಇಲ್ಲ ಅದು ನನಗೆ ಬಹಳ ಮನ್ಸಾಗ್ಬಿಡ್ತು. ಈಗ ಇನ್ನೂ ಒಂದು ಟ್ರೈನಿಂಗ್ ಐತಂತೆ, ಯಾವತ್ತು ಏನು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನಿನಗೆ ಗೊತ್ತಿರ್ತದೆ ಹೇಳಿದ್ದೀನಿ. ಇಲ್ಲ ಅವತ್ತು ಅದನ್ನು ಬಹಳ ತಿಳ್ಕಂದೆ ನಾನು, ಯಾಕೆಂತಂದ್ರೆ ಈಗ ಇದು ನಿನ್ನೆ ಮೊನ್ನೆ ಮುಗ್ದಿರ ಟ್ರೈನಿಂಗು ಕುರಿ ಮತ್ತೆ ಮೇಕೆದು ಮೇಕೆದು ಆಯ್ತಾ. ಈಗ ಮುಂದಿನ ವಾರಕ್ಕೆ ಅಂತಂದ್ರೆ ಬತ್ತದಲ್ಲ ಬುಧವಾರ, ಬುಧವಾರ ಮತ್ತೆ ಗುರುವಾರಕ್ಕೆ 19 ಎರಡ್ ದಿನವ, ಎರಡ್ ದಿನನುವೆ ಈ ಹಂದಿ ಸಾಕದ ಹೆಂಗೆ, ಹಂದಿ ಯಾವೆಲ್ಲ ತಲೆ ಇರ್ತವೆ ಅದನ್ನ ಹೆಂಗ್ ನಿಗಾ ಮಾಡ್ಬೇಕು, ಅದಕ್ಕೆ ಊಟೋಪಚಾರ ನಾವೆಲ್ಲ ಹೆಂಗ್ ಕೊಡ್ಬೇಕು, ಈ ಕುರಿತಂತೆ ಆ ಟ್ರೈನಿಂಗ್ ಐತೆನೆಯ. ಈಗ ನೋಡು, ಈಗ ನಾವು ನಿನ್ನೆ ಮೊನ್ನೆ ಮುಗಿಸ್ಕೊ ಬಂದ್ವಲ್ಲ, ಅಲ್ಲಿಗೆ ಏನ್ ದಾಖಲಾತಿ ತಗೊಂಡೋಗಿದ್ದು ಅಂತ, ಬರೀ ನಮ್ದೊಂದು ಆಧಾರ್ ಕಾರ್ಡ್ ಇತ್ತಲ್ಲಪ್ಪ, ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡೋಗಿದ್ದು ಅಷ್ಟೇ. ಈಗ ಮುಂದಿನ ವಾರದಲ್ಲಿ ಬುಧವಾರ ಮತ್ತೆ ಗುರುವಾರಕ್ಕೆ ಐತಲ್ಲ, ಅವತ್ತಿಗೂ ಆಟೆಯ, ಬರೀ ನಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ರೆ ಸಾಕು, ಅವತ್ತು ಬಂದಂಗೆ ಬುಧವಾರ ದಿನ ಬೆಳಗ್ಗೆ 10 ಅಲ್ಲಿಗೆ ಹೋಗ್ಬೇಕಷ್ಟೇ ಆಫೀಸ್ ಹತ್ರಕ್ಕೆ. ಆಫೀಸ್ ಹತ್ರಕ್ಕೆ ಹೋದ್ರೆ ಇನ್ನೇನು ಒಂದು 11:00-11:30 ಶುರು ಮಾಡ್ತಾರೆ. ಅಲ್ಲೇ ಅಂದ್ರೆ ಮೊದ್ಲೇ ನೋಂದಾಯಿಸ್ಕೋಬೇಕು ಅಂತ ಏನು ಹೇಳಿಲ್ಲ. ಎಲ್ಲಿರೋದು ಟ್ರೈನಿಂಗ್ ಸಂಕರ್ಣ? ಇದೇ ಯಾಕಿಂಗ್ ಅಂದ್ರೆ ನೀನು ಇವಳಿಗೆ ಬರೀ ನೀನ್ ಹೇಳ್ದಲ್ಲ ಅಂದ್ರೆ ಹೊಸದಾಗ ಕರ್ಕೊಂಡು ಹೋಗ್ತಾರೆ ಅಂತ ಹೇಳು. ಇಲ್ಲ ಕರ್ಮಿನಕ್ಕ, ಇದು ಹಾಸನದ ಸಂತೆಪೇಟೆ ಇಲ್ವಾ, ಸಂತೆಪೇಟೆನಲ್ಲಿ ಆಫೀಸ್ ಐತಲ್ಲ ಅವ್ರದ್ದು, ಅದೇ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ ಇಲ್ವಾ, ಆಫೀಸ್ ನಾಗೆ ಇರೋದು. ನೋಡು ಈಗ ಸಂತೆಪೇಟೆ ಅಂತ ತಕ್ಷಣ ನೀನು ಜಪ್ತಿ ಆಗ್ಬಿಡ್ತದೆ. ಅಲ್ಲಿ ನಮ್ದು ನಗರಸಭೆ ಹತ್ರ ಬಸವಣ್ಣನ ಕಟ್ಟಿತ್ತಿಲ್ವಾ, ಎದುರುಗಡೆನೆ ಇಲ್ವಾ ಮೀನಕ್ಕ? ಆಮೇಲೆ ಈಗ ಅಲ್ಲಿ ಅವು ಇವು ಕೆಲಸ ಮಾಡ್ತಾವ್ರೆ, ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅದು ನಿನ್ನೇನು ತಿಳ್ಕೊಳಕ್ ಹೋಗ್ಬೇಡ. ಕಾಣ್ತದೆ ಆಫೀಸು ಒಂಚೂರು ಒಳಿಕೆ, ಏನೊಂದು ಎರಡು ಮಾರು ಒಳಿಕ ಹೋದ್ರೆ ಸಾಕು ಅದೇ ಆಫೀಸು. ಅಲ್ಲಿ ಅಣ್ಣಯ್ಯ ನೋಡು, ಈ ಹಂದಿ ಸಾಕೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಹಂದಿ ಸಾಕಾಣಿಕೆ. ಇಲ್ಲಿ ನನಗೆ ಇನ್ನೊಂದು ವಿಚಾರ ಅಣ್ಣಯ್ಯ, ಈ ಹಂದಿನಲ್ಲಿ ನಾವು ಕಾಣಂಗೆಯ ಒಂದ ನಾಟಿ ಹಂದಿ ಕಪ್ಪು ಕಲರ್ ಇರ್ತದಲ್ಲ ಅದೊಂದು ಅಂತ ಅನ್ಕೊಂಡಿದೀವಿ, ಇನ್ನೊಂದು ಕೆಂಪು ಬೆಳ್ಳಗ್ ಮಿಕ್ಸ್ ಇರ್ತದಲ್ಲ ಅದೊಂದು ಅಂತ ಅನ್ಕೊಂಡಿದೀವಿ. ಆದ್ರೆ ಅವತ್ತು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ನೀವು ಮುಂದಿನ ವಾರದ ಬನ್ನಿ ಟ್ರೈನಿಂಗಿಗೆ, ಹಂದಿ ಸಾಕೋದ್ರ ಬಗ್ಗೆ ಹೇಳ್ಕೊಡ್ತೀವಿ, ಮರಿನೇ ಬೇಕಾದ್ರೆ ನೀವು ಮಾರಾಟ ಮಾಡ್ಕೋಬಹುದು, ದೊಡ್ಡದ್ ಬೇಕಾದ್ರೆ ಮಾಡಿ ಮಾರಾಟ ಮಾಡಬಹುದು, ಆಮೇಲೆ ಅದ್ರದ್ದು ಮಾಂಸಕ್ಕೂ ಸಖತ್ತು ಬೇಡಿಕೆ ಅಂತ ಅಣ್ಣ. ಸಖತ್ ಬೇಡಿಕೆ, ಬೇಡಿಕೆ. ಆಮೇಲೆ ಈಗ ನೀನ್ ಹೇಳ್ದಲ್ಲ ಅದ್ಯಾವ್ದು ಡಾರ್ಪರ್ ಡಾರ್ಪರ್ ತಳಿ ಅಂದಲ್ಲ ಕುರಿ, ಅದೇ ತರ ಬೇಗನೆ ಬಿರ್ರನ್ನೇ ಇವು ಬೆಳವಣಿಗೆ ಆಗ್ಬಿಟ್ಟು ನಮ್ಮ ಒಳ್ಳೆ ಕಟಾವ್ ಮಾಡಿದ್ರೆ ಒಳ್ಳೆ ರೇಟ್ಗೆಲ್ಲ ಹೋಯ್ತದಂತೆ, ಈ ಫಂಕ್ಷನ್ಗೆ ಎಲ್ಲವಾ ಜಾಸ್ತಿ ತಗೋತಾರಂತೆ. ಆಮೇಲೆ ಹೆಚ್ಚಿಗೆ ಅದು ಮಾರಾಟ ನಿಮ್ಗೆ ತೊಂದರೆ ಆಗ್ದಂಗೆ ಹೊರಗಡೆ ಊರ್ನವರು ಅವರಿವರೆಲ್ಲ ತಗೊಂಡು ಹೋಯ್ತಾರೆ, ಮತ್ತೆ ಹೊರ ರಾಜ್ಯಕ್ಕೂ ಹೋಯ್ತದಂತಾನೆಯ ಅಲ್ಲಿ ಏನಂದ್ರೆ ಶಂಕರಣ್ಣ. ಹೊರ ರಾಜ್ಯ ಒಂದು, ಈಗ ಹಾಸನದಲ್ಲೇ ನೋಡು, ಹಾಸನದಲ್ಲಿ ಪೇಟಲ್ಲಿ ಒಂದ್ಸರಿ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡು, ನಿನ್ ಜಾತಿ ಸಿಗದೇನ್ ಗೊತ್ತಾ, ಒಂದು ಹೋಟ್ಲು, ಎರಡನೇದು ಔಷಧಿ ಅಂಗಡಿ. ಇವೆರಡು ಜಾತಿ ನಾನು ಮೊದ್ಲಿಂದ ನೋಡಿರ ಹಂಗೆ ಇವೆರಡು ಕಾಣಿಸ್ತವೆ. ಅದ್ರಲ್ಲೂ ಹಂದಿ ಮಾಂಸದ ಹೋಟ್ಲ್ ಅವಲ್ಲ ಹಾಸನದಲ್ಲಿ ಸಿಕ್ಕಾಪಟ್ಟೆ. ಅದು ದಿಟ್ಟ ಅಲ್ಲ ಆಯ್ತಾ, ನೀನ್ ಇಲ್ಬಿಟ್ರೆ ಇನ್ ಬೇರೆ ನಮ್ ರಾಜ್ಯದಲ್ಲಿ ಇಲ್ಲೂ ಅಷ್ಟು ನೋಡಕ್ ಹಾಕಲ್ಲ, ಹೆಚ್ಚಿಗೆ ಈ ತರದ ಹೋಟ್ಲ ನೋಡಕ್ ಹಾಕಲ್ಲ, ನೋಡಕ್ ಹಾಕಲ್ಲ ಅಷ್ಟು ಹೋಟ್ಲವೇ ಅಂತ ಅಂದ್ರೆ ಇಲ್ಲಿ ಜನ ಅದಕ್ಕೆ ತಿನ್ಬಿಟ್ಟು ಒಕ್ಕಬಿಟ್ಟವ್ರೆ. ಆಮೇಲೆ ಕೆಲವರು ಒಳ್ಳೆ ತಿಳ್ಕೊಂಡ್ರೆ ಹೇಳ್ತಾರೆ, ಈ ಹಂದಿ ಮಾಂಸ ಇರ್ತದಲ್ಲ ಅದು ಇಡೀ ಜಗತ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೀಟ್ ಅಂತ ಹೇಳ್ಬಿಟ್ಟು. ಒಳ್ಳೆಯ ಹಂದಿ ಮಾಂಸ ತಿಂದ್ರೆ ಆರೋಗ್ಯವಾಗಿ ಇರ್ತಾರೆ ಅಂತ ಅಂದ್ರೆ ಅದು ಒಂದ್ ಒಳ್ಳೆ ಮಾಂಸ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಒಳ್ಳೆ ಮಾಂಸ ಅಂತ ಅಂದ್ರೆ ಉತ್ತಮವಾದ ಆಹಾರ ಅಂತ, ಉತ್ತಮವಾದ ಆಹಾರ ಅದು ಬೇರೆ ತರದ ತೊಂದರೆಗಳು ಮಾಡಕ್ಲ, ಸೇವನೆ ಮಾಡದಂತ ಸಂದರ್ಭದಲ್ಲಿ ಬೇರೆ ತರದ ತೊಂದರೆಗಳನ್ನ ಮಾಡಕ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ ಕಂಡ್ಕೊಂಡು ಈ ನಮ್ಮ ನಾರ್ತ್ ಈಸ್ಟ್ ಅಂತ ಕರಿತೀವಲ್ಲಪ್ಪ, ಈಶಾನ್ಯ ರಾಜ್ಯಗಳು ಅಂತ ಹೇಳ್ಬಿಟ್ಟು, ಅಸ್ಸಾಮು ಮಣಿಪುರ ಇವೆಲ್ಲ ಅವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ತಿಂತಾರದ ಈ ಹಂದಿ ಮಾಂಸ. ಅದೇ ಮೇನ್ ಇಲ್ಲಿ ನಾವ್ ಹೆಂಗೆ ಮರಿ ಮಾಂಸ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವೋ ಅಲ್ಲಿ ಹಂದಿ ಅದೇ ತರವ, ಆದ್ರೆ ಸಾಕಾಣಿಕೆ ಕಡಿಮೆ. ಈಗ ನೋಡಿ ಇದ್ರಲ್ಲೂ ಅಷ್ಟೇ, ಕೊಡಗ್ನೆಲ್ಲ ನೋಡ್ಕೊಂಡು ಪಕ್ಕದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಕೊಡಗು ಸಾಕಾಣಿಕೆ ಕಮ್ಮಿ, ಬಳಸೋರು ಜಾಸ್ತಿ, ಹೆಚ್ಚು ಕಮ್ಮಿ ಎಲ್ಲ ಬಳಸ್ತಾರೆ ಆಯ್ತಾ. ಅದಕ್ಕೆ ನೋಡು ಅದಕ್ಕೆಲ್ಲ ಹೋಗೋದು ಇಲ್ಲಿಂದಲೇ. ಏ ಇಲ್ಲಿಂದಲೇ ಅಂತ ಅಂದ್ರೆ ನೀನ್ ಆಶ್ಚರ್ಯ ಪಡ್ತೀವಿ ಶಂಕರಣ್ಣ, ಬರೀ ಕೊಡಗಲ್ಲ ಇಲ್ಲಿಂದ ನಾರ್ತ್ ಈಸ್ಟ್ ಕಳಿಸ್ತಾವ್ರೆ ಹಾಸನದಿಂದ. ಅದಕ್ಕೆ ಅವ್ರ ಹಂಗಂದ್ರು ನೀನು ಬೇಕಾದ್ರೆ ಸಾಕಪ್ಪ ಇದನ್ನ ಮಾರಾಟ ಮಾಡಕ್ಕೆ ತೊಂದ್ರೆ ಇಲ್ಲ, ಅವರೇ ಲಾರಿ ಪಾರಿ ಮಾಡ್ಕೊ ಬಂದು ಒಟ್ಟೊಟ್ಟಿಗೆ ತುಂಬ್ಕೊಂಡ್ ತಗೊಂಡೋಯ್ತಾರೆ ಅಂತಿದ್ರು. ತುಂಬ್ಕೊಂಡ್ ತಗೊಂಡೋಯ್ತಾರೆ ಈ ಟ್ರೈನ್ ಅಲ್ಲೂ ಕಳಿಸ್ತಾರೆ ಇಲ್ಲಿಂದವ. ಹಿಂಗೆ ಏನೇನೋ ಬೇರೆ ಬೇರೆ ಬೇರೆ ಬೇರೆ ತರದ ಅವೇ ಶಂಕರಣ. ಆಮೇಲೆ ಹಂದಿದು ಒಂದು ಏನು ಅಂತ ಅಂದ್ರೆ ಮಿನಕ, ಹಂದಿ ಬೆಳವಣಿಗೆ ಐತಲ್ಲ ಅದು ಬೇರೆ ಎಲ್ಲಾ ಪ್ರಾಣಿಗಳಿಗಿಂತಲೂ ಬೇಗ ಬೆಳೀತದೆ ಬೆಳವಣಿಗೆ ಬೇಗ. ನಿನಗೆ ಒಂದ್ ವರ್ಷಕ್ಕೆ ಒಂದೂವರೆ ಎರಡು ಕ್ವಿಂಟಾಲ್ ಒಂದೂವರೆ ಎರಡು ಕ್ವಿಂಟಾಲ್ ಬಂದ್ಬಿಡ್ತದೆ ಒಂದ್ ವರ್ಷಕ್ಕೆ ಅಂದ್ರೆ ಅಷ್ಟು ಫಾಸ್ಟ್ ಬೆಳವಣಿಗೆ. ಆಮೇಲೆ ಹಂದಿ ನೋಡು, ಹಂದಿ ಹೆಂಗೆ ಅಂತ ಅಂದ್ರೆ ಒಂದೊಂದ್ಸರಿಗೆ ಕಮ್ಮಿ ಅಂದ್ರೆ ಒಂದ್ ಆರು ಮರಿ ಆಗ್ತವೆ, ಅದು ಕಡಿಮೆ ಕಮ್ಮಿ ಹೆಚ್ಚು ಅಂತಂದ್ರೆ ಒಂದ್ ಡಜನ್ ಡಜನ್ ನಾಲ್ಕು ಹಾಕ್ತಾ. ಹಂಗಾಗಿ ನಿನಗೆ ಮರಿನೂ ಮಾಡ್ಕೊಂಡು ಚೆನ್ನಾಗಿ ಮಾರಾಟ ಮಾಡಬಹುದು. ಈಗ ಹಂದಿ ಮಾಂಸದ ಬಗ್ಗೆ ಇದೆಲ್ಲ ಸ್ವಲ್ಪ ಜಾಗೃತಿ ಬಂದ್ಮೇಲೆ ಶಂಕರಣ್ಣ, ಆಮೇಲೆ ನೋಡು ಇವತ್ತು ನೀನ್ ಏನೇ ಬೆಳಿ ಏನೇ ಸಾಕು ಎಲ್ಲದಕ್ಕೂ ಡಿಮ್ಯಾಂಡ್ ಇದ್ದೇ ಐತೆ. ಯಾಕೆಂದ್ರೆ ಜನಸಂಖ್ಯೆ ಹಂಗೈತಲ್ಲ ಶಂಕರಣ್ಣ, ಜಗತ್ತಿನಲ್ಲಿ ಪೂರೈಸಕ್ಕೆ ಆಯ್ತಿಲ್ಲ ಅಂತ ಪೂರೈಸಕ್ಕೆ ಆಯ್ತಿಲ್ಲ, ಎಷ್ಟು ಜನ ಸಿಗ್ಲಿಲ್ಲ ನಂಗೆ ಅಂತ ಹೇಳ್ಬಿಟ್ಟು ಪಾಪ ಅಯ್ಯೋ ಅಂತಾರೆ. ಒಂದ್ ಅಣಬೆ ಆಗ್ಲಿ, ಒಂದ್ ಮೀನಾಗ್ಲಿ, ಒಂದ್ ಕುಚ್ಚಿನ ಮೀನಾಗ್ಲಿ ಆಯ್ತಾ, ಅವು ಸಿಗ್ಲಿಲ್ಲ ಸಿಗ್ಬೇಕಲ್ಲ ಅಂತಾರೆ. ಇವತ್ತು ಸಿಕ್ಬಿಟ್ರೆ ಸಿಗ್ಬೇಕಲ್ಲಿ ಸಿಕ್ಕೈತಲ್ಲ ಅದೃಷ್ಟ ಅಂತ ಅಂತ ಅಂತಾರೆ. ಹಂಗೆ ಈ ನಿಟ್ಟಿನಲ್ಲಿ ನೋಡು, ನಮ್ಮ ಚನ್ನರಾಯಪಟ್ಟಣ ಈ ಅರಕಲಗೂಡು ವಣಜಪುರದ ಕಡೆ ಎಲ್ಲವ ಸುಮಾರು ಜನ ಹುಡುಗರು ನನ್ನಂಗ್ ನಿನ್ನಂಗೆ ಆಯ್ತಾ, ಇಂತರೆಲ್ಲವ ಸಾಕ್ತಾ ಕೂತವ್ರೆ. ತರಬೇತಿ ತಗೊಂಡ್ ಸಾಕದೈತಲ್ಲ, ತರಬೇತಿ ಒಳ್ಳೇದು ಬಾರಿ ಒಳ್ಳೆ. ಯಾಕಂದ್ರೆ ಅವನ್ನ ನಿಗಾ ಮಾಡೋದು ಮೊದಲು ತಿಳ್ಕೋಬೇಕು, ಈ ಕಾಯಿಲೆ ಕಸಲೆ ಬಂದ್ರೆ ಅದನ್ನ ಹೆಂಗೆ ಪೋಷಣೆ ಮಾಡ್ಕೋಬೇಕು, ಯಾವ ಟೈಮ್ನಾಗ ಏನೇನು ಆಹಾರ ಕೊಡ್ಬೇಕು. ಆಮೇಲೆ ಅವೇನ್ 24 ಗಂಟೆ ನಾವೇನ್ ಜೊತೆಲೆ ಮಾಡ್ಬೇಕು ಅಂತ ಏನಿಲ್ವಲ್ಲ, ಒಂದ್ ಚೆನ್ನಾಗಿರೋದೊಂದು ದೊಡ್ಡದೊಂದು ಕೊಟ್ಟಿಗೆ ಮಾಡ್ಕೊಬಿಟ್ಟು ಒಳ್ಳೆ ನೀರಿನ ಅಂಶ ಇದ್ಬಿಟ್ರೆ ಅವನು ತೊಳಿಬಹುದು, ಕೊಟ್ಟಿಗೆನು ತಕ್ಕೋಬಹುದು. ಆಮೇಲೆ ಅದ್ರದ್ದು ಏನು ಈ ಏಸ್ಟೇಜ್ ಎಲ್ಲ ಬರ್ತದಲ್ಲ ಅಣ್ಣ, ಅದ್ರದ್ದು ಮಲ ಮತ್ತೆ ಮೂತ್ರ ಇಲ್ಲವ, ಒಳ್ಳೆ ಗೊಬ್ಬರ ಅಂತಲ್ಲ, ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ. ಆಮೇಲೆ ಹೋಟ್ಲು ವೇಸ್ಟ್ ಇರ್ತಾವಲ್ಲ ಅಂತವೆಲ್ಲ ತಂದು ಹಾಕ್ತಾರೆ. ಹೋಟ್ಲ್ ವೇಸ್ಟ್ ಅಂದ್ರೆ ತುಂಬಾ ಬ್ಯಾಡ್ದ ಇರವಲ್ಲ, ಈಗ ತರಕಾರಿ ಕಟ್ ಮಾಡಿರ್ತಾರೆ ಅದ್ರ ವೇಸ್ಟ್ ಇರ್ತದೆ, ಅನ್ನ ಇಡ್ಲಿ ದೋಸೆ ಏನೋ ಉಳಿದಿರ್ತದೆ, ಇಂಥವೆಲ್ಲನೂ ತಂದು ಹಾಕೊಂಡ್ರೆ ಇದ್ರದ್ದು ಬೆಳವಣಿಗೆ ಬಾರಿ ಚೆನ್ನಾಗಾಯ್ತದೆ. ಅಂತ ಅಂದ್ರೆ ನಾವ್ ವೇಸ್ಟ್ ಅಂತೇಳಿ ಏನ್ ಕರಿತೀವೋ ಅದ ವೇಸ್ಟ್ ಆಗಕ್ ಬಿಡಕ್ಲ, ಇವು ಅದನ್ನ ಇದಕ್ಕೆ ಹಾಕ್ಬೋದು, ಹಂದಿಗಳಿಗೆ ಇದಕ್ಕೆ ಹಾಕ್ಬೋದು, ಒಳ್ಳೆ ಬೆಳವಣಿಗೆ ಬರ್ತದೆ ಆಯ್ತಾ. ಆಮೇಲೆ ಶಂಕರಣ್ಣ ಇದ್ ಹೆಂಗೆ ಅಂತ ಅಂತ ಅಂದ್ರೆ ಹಂದಿ ಸಾಕಾಣಿಕೆ ಅಂತ ಅಂದ್ರೆ ನೀನ್ ತುಂಬಾ ಏನ್ ನಿಗಾ ಮಾಡ್ಬೇಕು ಅಂತ ಏನಿಲ್ಲ. ಆಮೇಲೆ ನೀನ್ ಆಗ್ಲೇ ಒಂದ್ ಪಾಯಿಂಟ್ ಹೇಳ್ದೆ ಕಾಯಿಲೆ ಕಸಾಲೆ ಅಂತ ಹೇಳ್ಬಿಟ್ಟು ನೋಡು, ಈಗ ಒಂದ ತಿಳ್ಕೊಬೇಕು ನಮ್ ರೈತರಲ್ಲವ, ನೀನು ದೊಡ್ಡ ಪ್ರಮಾಣದಲ್ಲಿ ಏನೇ ಮಾಡು, ನಿನ್ ಕೋಳಿ ನೀನ್ ಎರಡ್ನೋ ನಾಲ್ಕು ಮರಕ್ಕೆ ತಂದ್ಬಿಟ್ಕ, ನಿನ್ಗೇನು ಹಾಕಲ್ಲ, ನೀನ್ 50,000 ಅನ್ನು ನಿನ್ಗೆ ಏನಾರು ಒಂದ್ ಕಾಯಿಲೆ ಬರ್ತದೆ, ಬಂದೇ ಬರ್ತದೆ. ದನಗಳು ಅಷ್ಟೇ, ಹೌದು, 4, 2, 8 ಇತ್ತು ಅಂತ ಏನೂ ಬರಕಲ್ಲ, ನೀನು 30 ಸಾಕ್ತೀನಿ 40 ಸಾಕ್ತೀನಿ ಅಂತ ಅಂತ ಅಂತ ಬಂದೇ ಬರ್ತದೆ. ಅದು ಹಂದಿಗೂ ಅಷ್ಟೇ, ಕುರಿಗೂ ಅಷ್ಟೇ, ಮೇಕೆಗೂ ಅಷ್ಟೇ, ಎಲ್ಲದಕ್ಕೂ ನೀನ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ಯಾ ಅಂತ ಅಂತ ಅಂದಾಗ ನೀವು ಬಂದೇ ಬರ್ತವೆ. ಈ ಎಂತ ರೋಗ ಬರ್ತವೆ ದೊಡ್ಡ ಪ್ರಮಾಣದಲ್ಲಿ ಸಾಕ್ತಾಗ, ಎಂತ ರೋಗ ಬರ್ತದೆ, ಹೆಂಗ್ ಬರ್ತದೆ, ಇದು ಬರ್ದಂಗ್ ಹೆಂಗ್ ತಡೆಯೋದು, ಬಂದ್ಮೇಲೆ ಏನ್ ಮಾಡಬೇಕು ಅಂತ ತಿಳ್ಕೋಬೇಕು ಅಂತ ಅಂದ್ರೆ ನಾವು ಈ ತರಬೇತಿ ಅನ್ನೋದು ಮುಖ್ಯ ಶಂಕರಣ್ಣ. ಅದಕ್ಕೆ ಅವರು ಸರಿಯಾಗಿ ಹೇಳಿ, ಈಗ ಏನೋ ಮಂಕ್ ಆಗಿದ್ದ ಅಂತಾರೆ, ಅಯ್ಯೋ ಯಾಕೆ ಮಂಕ್ ಆಗೈತೆ, ಸುಮ್ಮನೆ ಅನ್ನ ಹಂಗಿಲ್ಲ. ಯಾಕೆಂದ್ರೆ ಒಂದಾದ್ರೆ ನಿಮ್ಗೆ ಏನೋ ಅನ್ಸಕ್ಲ ಶಂಕರಣ್ಣ, ಈಗ ನೀನು 100 ಗಟ್ಲೆ 200 ಗಟ್ಲೆ ಸಾಕಿರ್ತೀಯ ಅಂದಿಯ, ಅದು ಒಂದಕ್ಕೆ ಏನೋ ಕಾಯಿಲೆ ಬಂತು ಅಂತ ಅಂತ ಅನ್ಬಿಟ್ಟು ನೀನ್ ನೋಡ್ದಲ್ಲ ಕರೋನಾ ಟೈಮಲ್ಲಿ ಅಡ್ಡಾಡಕ್ ಬಿಡ್ತಾ ಇರಲಿಲ್ಲ ಜನ, ಒಬ್ರಿಗೊಬ್ರು ಸೇರಕ್ ಬಿಡ್ತಾ ಇರಲಿಲ್ಲ, ಯಾಕೆ ಅಂಟ್ಕತ್ತದೆ ಅಂತವ. ಇದು ಹಂಗೆಯ, ಇದು ಒಂದಕ್ ಬಂತು ಅಂತ ಅಂದ್ರೆ ಇನ್ನೊಂದಕ್ ಬರ್ತದೆ, ಅದ್ರ ಜೊತೆ ಇನ್ನೊಂದಕ್ ಬರ್ತದೆ, ಇನ್ನೊಂದಕ್ ಬರ್ತದೆ, ಎಲ್ಲದಕ್ಕೂ ಬಂದ್ಬಿಡ್ತದೆ. ಅಷ್ಟಕ್ಕೂ ಬಂದ ಚಾನ್ಸ್ ಇರ್ತದೆ ನೋಡು. ಹಕ್ಕಿ ಜ್ವರ ಅಂತ ಹೇಳ್ತೀವಲ್ಲ, ಹಕ್ಕಿ ಜ್ವರ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಮೀನಕ್ಕ, ಈಗ ಅವ್ನು ಎಷ್ಟು ಪಕ್ಷಿ ಸಾಕಿರ್ತಾನ, ಎಷ್ಟು ಕೋಳಿ ಸಾಕಿರ್ತಾನ, ಅಷ್ಟು ಜೀವಂತ ಹೂಳ್ಬೇಕಂತೆ. ಹೌದು, ಜೀವಂತ ಹೂಳ್ಬೇಕಂತ ಅಂತ ಎಂತ ನೋವು ನೋಡು ಶಂಕರಣ್ಣ. ಅದು ಈಗ ಕಷ್ಟಪಟ್ಟು ಸಾಕಿರ್ತೀವಿ, ಅದಕ್ಕೆ ಖರ್ಚು ಮಾಡಿರ್ತೀವಿ, ಎಲ್ಲದಕ್ಕಿಂತಲೂ ಒಂದು ಬಾಂಧವ್ಯ ಅಂತ ಇರ್ತದೆ. ಅದ್ರ ಜೊತೆ ನಾವು ಹೋದ ತಕ್ಷಣ ಪಾಪ ಬಾಲ ನಿಗರಿಸ್ತವೆ, ಬತ್ತವೆ ಕೊಕ್ಕೊಕ್ಕೋ ಅಂತವೆ, ದನಿ ಕೇಳಿದ್ರೆ ಸಾಕಲ್ಲ, ದನಿ ಕೇಳಿದ್ರೆ ನೀರ ಬಾಯಾರಿಕೆ ಏನಾರು ಆಯ್ತು ಅಂತಂದಾಗ ಹಾಕ್ಬೇಕು ಅಂದಾಗ ನಮ್ಗಿಲ್ ಚುರುಕಂತಿರ್ತದೆ. ಅಂತವ್ನ ನೀನು ಶಂಕರಣ್ಣ, ಜೀವಂತ ಹುಣ್ಬೇಕು ಅಂತ ಅಂತ ಅಂದಾಗ ಎಂತ ನೋವಾಯ್ತದೆ. ಅದಕ್ಕೋಸ್ಕರವ ಇದ್ರ ಬಗ್ಗೆ ಅಲ್ವ ತಿಳ್ಕೊಂಡು ಮಾಡ್ಬೇಕು, ತಿಳ್ಕೊಂಡು ಮಾಡ್ಬೇಕು. ಏನ್ ಒಂದು 150 200 ಇನ್ನು ಹಂದಿ ಸಾಕಿದ್ರು ಶಂಕರಣ್ಣ, ಒಳ್ಳೆ ದುಡ್ಡು ಆಯ್ತದಂತೆ. ಅದೇ ನೀನ್ ಹೇಳ್ದಂಗೆಯ, ಈ ಮರಿ ಹಾಕ್ತಾವಲ್ಲ, ಮರಿಯನ್ನೇ ಬೇಕಾದ್ರೂ ಮಾರಾಟ ಮಾಡ್ಕೊಂಡ್ರು ದುಡ್ಡು ಆಯ್ತದೆ. ಈಗ ಆಗ್ಲೇ ಅವರು ಡಾರ್ಪರ್ ತಳ್ಳಿದ್ದು ಕುರಿದ್ ಹೇಳ್ತಿರಲ್ಲ, ದೊಡ್ಡ ಕುರಿಗೆ ಉಳಿಸ್ಕೊತೀನಿ ಅಂದಂಗೆ, ಇದು ಅಟ್ಟೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತಲ್ಲ, ಏನ್ ಒಳ್ಳೆ ದೊಡ್ಡ ದೊಡ್ಡವಂತ ಇದು ಬಿಟ್ರೆ ನೀನ್ ಹೇಳ್ದಂಗೆ ಅದ್ರದೇನು ಮಾರಾಟದೇನ್ ಸಮಸ್ಯೆ ಇಲ್ಲ ಅಂತಾಗ ಸಾಕಬಹುದು. ಆಮೇಲೆ ನೋಡು, ಈಗ ಹಂದಿ ಆಗ್ಬಹುದು, ಕುರಿ ಆಗ್ಬಹುದು, ಕೋಳಿ ಆಗ್ಬಹುದು, ಇವಕ್ಕೆ ಒಳ್ಳೆ ಈಗ ಬೇಡಿಕೆ ಐತೆ ಶಂಕರಣ್ಣ. ನೀನ್ ಏನ್ ಸಾಕಿದ್ರು ಇದೇನ್ ಕೊಳ್ಳರಿಲ್ಲ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಂಗಿಲ್ಲ. ಇವತ್ತು ಜನ ಎಷ್ಟು ಬುದ್ಧಿವಂತರಾಗವ್ರೆ ಅಂತ ಶಂಕರಣ್ಣ, ಮನೆ ತ ಕುಡಿಕೊಂಬತ್ತಾರ. ನಾನು ಈಗ ಅದನ್ನೇ ಹೇಳಕ್ಕಿದ್ದೆ, ನಾಟಿ ಮಾಡ್ತವೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ಸಾಕು 4 ಜನಕ್ಕೆ. ನಾನೇ ಮೊನ್ನೆ ತಗೊಂಡೆ 15 ರೂಪಾಯಿ ಒಂದ್ ನಾಟಿ ಕೋಳಿ ಮೊಟ್ಟೆ, 15 ರೂಪಾಯಿ. ನೀವು 20 ಕೋಳಿ ಸಾಕೊಂಡು 10 ಮೊಟ್ಟೆ ಇಟ್ಟರುವೆ ಶಂಕರಣ್ಣ, 10 ಕೋಳಿಗಳು ದಿವಸಕ್ಕೆ 10 ಮೊಟ್ಟೆ ಅಂದ್ರೆ 100 ರೂಪಾಯಿ ಆಯ್ತಾ? ಯಾರು ಕೊಡ್ತಾರಪ್ಪ 100 ರೂಪಾಯಿ ತಂದ್ಬಿಟ್ಟು? ನನಗೆ ಯಾರು ಇಲ್ಲ ಆಯ್ತಾ. ಇವಾಗ ಒಟ್ಟಿಗೆ ಸಾಕಾಣಿಕೆ ಮಾಡ್ಕೊಬಿಟ್ರೆ ನಮ್ಗೆ ಏನ್ ಜಮೀನು ಇರ್ತದೋ ಅದ್ರ ಜೊತೆಗೆ ಈ ತರದ ಒಂದಷ್ಟು ಸಾಕಾಣಿಕೆ ಮಾಡ್ಕೊಂಡ್ರೆ ಹಂಗಂತವ. ನಿನ್ಗೆ ಹೇಳೋಣ ಅಂತಿದ್ದೆ, ಮರ್ತೋದೆ. ಮೊನ್ನೆ ಗೊರ್ರಗ್ ಹೋಗಿದ್ದೆ. ಅಲ್ಲಿ ಏನಕ್ಕಂಗ್ ಹೋಗಿದ್ದೆ? ಅದೇ ಲೋಕಣ್ಣ, ನಿಮ್ಗೆ ಪರಿಚಯವಲ್ಲ. ಯಾರು ಹೇಳು? ಏ ಲೋಕಣ್ಣ ಅಲ್ಲ ಅವನು, ಅಂದ್ರೆ ಇದು ನೀನು ಅಲ್ಲಿ ಮೀನ್ ಸಾಕ್ತಾರಲ್ಲ ಅವನ ಹತ್ರ ಲೋಕಣ್ಣ ಅಲ್ಲ, ಮನೇಲಿ ಲೋಕಣ್ಣ ಅಂತ ಕರೀತಾರೆ. ಅವನ ಹೆಸರು ನಾಗರಾಜ ಅಂತವ. ಓ ನಾಗರಾಜ ಅಂತವ, ನಾಗಣ್ಣ ಅಂತ ಹೋದ್ನ, ಅದ ಪಿಷ್ಪಾರಮೇಲನು ಮಾಡಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ ಅಣ್ಣ. ನೋಡ್ಕೊಂಬರೋಣ ಅಂತ ಹೋದೆ ಶಂಕರಣ್ಣ ನಾನು, ನೋಡ್ಕೊಂಡ್ ನಂಗೆ ಸ್ವಲ್ಪ ಒಂದ್ ಮೀನ್ ಗಿನ್ ಸಿಕ್ಕಿದ್ರೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ರ ಶಂಕರಣ್ಣ, ಏನ್ ಕಮ್ಮಿ ಮಾಡಿಲ್ಲ ಕಣ್ ಶಂಕರಣ್ಣ ಅಣ್ಣ. ಏನ್ ಒಂದು ಎಕರೆಗೆ ಐತೆ ಇದು ಅಷ್ಟೊಂದು ಹೊಂಡಗಳು ಮಾಡೋರೆ? ಹೊಂಡಗಳು ಮಾಡೋರೆ ಏನ್ ಇಲ್ಲಿ ನೋಡ್ರಿ, ಬರೀ ಮೀನೇ. ಅದು ನೋಡು, ಇಡೀ ನಮ್ ಜಿಲ್ಲೆಲಿ ಯಾರು ಇಲ್ವಂತೆ ಅಷ್ಟೊಂದು ಪ್ರಮಾಣದಲ್ಲಿ ಮಾಡಿರೋರು. ಮೀನ್ ಮರಿ ಉತ್ಪಾದನೆ ಮಾಡ್ಬಿಟ್ಟು ಮಾರಾಟ ಮಾಡ ಅಂದ್ರೆ ಮರಿದನ್ನ ತಗೊಂಡು ಸಾಕ್ಬಿಟ್ಟು ಯಾರು ಬೆಳಿತಾರೆ ಅಂತವ್ರಿಗೆ ಮಾರಾಟ ಮಾಡ್ತಾರೆ, ಮಾರಾಟ ಮಾಡೋದು. ಈಗ ಕೆರೆಗೆ ಬಿಟ್ಕೊಳ್ಳೋರು ಇರ್ತಾರೆ, ಕೃಷಿ ಹೊಂಡಕ್ಕೆ ಬಿಟ್ಕೊಳ್ಳೋರು ಇರ್ತಾರೆ, ಈ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಅಲ್ಲೆಲ್ಲವ ಕೆರೆ ಮಾಡಿರ್ತಾರೆ. ಆಮೇಲೆ ಬರೀ ಸಣ್ಣ ಪುಟ್ಟ ರೈತರಿಗೆ ಅಷ್ಟೇ ಅಲ್ಲ, ಗೌರ್ಮೆಂಟ್ ಗೆ ಕೊಡ್ತಾನಂತ ಅಣ್ಣ. ಅಂದ್ರೆ ಆ ದೊಡ್ಡ ಪ್ರಮಾಣದಾಗೆ ಮಾಡ್ತಾವ್ರೆ ಅನ್ನಂಗಾಯ್ತು. ಲಕ್ಷಾಂತರ ಮರಿ ಅಂತ ಸಾಕೋದು, ಎಷ್ಟು ಲಕ್ಷ ಕೇಳ್ತಾರೋ 100,000 ಕೊಡೋದಂತ ಅವ್ರಿಗೆ. 100 200 ಬಂದ್ರು ಕೊಡ್ತೀನಿ, 1,000 ಕೇಳಿದ್ರು ಕೊಡ್ತೀನಿ, 100,000 ಗೊರ ಡ್ಯಾಮಿಗೆ ಬಿಡ್ತಾರಂತ ಗೌರ್ಮೆಂಟ್ ನರೇ. ಈ ಮೀನುಗಾರಿಕೆ ಇಲಾಖೆ ಐತಲ್ಲ, ಇವ್ರ ಕಣ್ಣಿಂದ ಕೊಂಡ್ಕೊಂಡು ಅವ್ರಿಗೆಲ್ಲ ನೋಡೋ, ಅಲ್ಲಿ ಸಣ್ಣಗಿರ್ತಾವಂತ ಕಣ್ಗೆ ಕಾಣಕ್ಲಂತೆ ಅಂತವ್ ತಂದ್ಬಿಟ್ಟು ಇಲ್ಲಿ ಸಾಕಾಣಿಕೆ ಮಾಡೋದು. ಅವೆಲ್ಲವ ಒಂದ್ ಕಿರ್ಬೆಳ ಗಾತ್ರಕ್ಕಾದಾಗ 1 ರೇಟು, ಈ ತೋರ್ ಬೆರಳಗಾದಾಗ 1 ರೇಟು, ಮಧ್ಯ ಬೆರಳಗಾದಾಗ 1 ರೇಟು, ಈ ಹೆಬ್ಬೆಟ್ ಗಾತ್ರ ಆದ್ರೆ 1 ರೇಟು, ಕಮ್ಮಿ ಅಂದ್ರೆ 1 ರೂಪಾಯಿ ಅಂತ. ಗಾತ್ರಕ್ಕೆ ತಕ್ಕಂತ ರೇಟು, ಗಾತ್ರಕ್ಕೆ ತಕ್ಕಂತೆ. ನೀನ್ 10,000 1 ರೂಪಾಯಿ ಕೊಟ್ರುವೆ, 10,000 ಬಂತು. 10,000 ಮರಿ ಅಂದ್ರೆ ಎಷ್ಟಿರ್ತಾವ ಅಂತ ಶಂಕರಣ? ಏನ್ 1.5 ಕೆಜಿ ಬರ್ತಾವ ಅಷ್ಟೇ ಅಷ್ಟೇ. ದಪ್ಪ ಆಗವು ಈ ಸಣ್ಣದಲ್ಲಿದ್ದಾಗ ಗೊತ್ತೇ ಹಾಕಲಕ್ಕ ಅನ್ಬಿಡುದು. ನೀನ್ ಹೇಳ್ದಂಗೆ ನಾನು 10,000 ಅಂತಂದ್ರೆ ದೊಡ್ಡ ದೊಡ್ಡದಾಗ ತಗೊಂಡ್ ಹೋಗ್ಬೇಕಾಯ್ತದೆ ಏನೋ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅದೆಲ್ಲ ನೋಡಿದ್ನ. ಆಮೇಲೆ ಏನೋ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದಂತ, ಈಗ ಇಸ್ರೇಲ್ ಟೆಕ್ನಾಲಜಿ ಅಂತ ಅಂತ ಅನ್ಕೊಂಡು. ಕೃಷಿಲ್ ಮಾತ್ರ ನಾನು ಇಸ್ರೇಲ್ ಟೆಕ್ನಾಲಜಿ ಕೇಳಿದ, ಮೀನಿಗೂ ಇಸ್ರೇಲ್ ಬಂದೈತಾ? ಅಯ್ಯೋ ಇಸ್ರೇಲ್ ನರ ಯಾವ್ದು ಬಿಟ್ಟವ್ರು ಹೇಳ ನೀನು? ಅಯ್ಯೋ ಹಂಗ ತಿಳ್ಕೊಳ್ಳೋದು ಬೇಜಾರ ಐತೆ ಹೇಳಿ. ಇಸ್ರೇಲ್ ನರ ಯಾವ್ದನ್ನು ಬಿಟ್ಟಿಲ್ಲ ಶಂಕರಣ. ಆಮೇಲೆ ಅಲ್ಲಿ ಎಲ್ಲಾ ತರದ್ದು ಮೀನು ಅಂತ ಅಂದ್ರೆ ಬೇರೆಲ್ಲ ಕೆಲವರು ಮಾಡ್ತಾರಂತೆ, ಏನೋ ಒಂದ್ ತರದ್ದು 2 ತರದ್ದು ಮಾಡ್ತಾರಂತೆ, ಈ ಬಣ್ಣ 1 7-8 ತರದ್ದು. ತಳಿಗಳು ರಾಹು ಅಂತ ಬರ್ತದೆ, ಕ್ಯಾಟ್ಲಾ ಅಂತ ಬರ್ತದೆ, ಎಂತೆಂತವ ಅವೆಲ್ಲನೂ ತರೋದು. ಪಾಟ್ಲಾಕು, ಔಲ್ ಮೀನು, ಕುಚ್ಚಿನ ಮೀನು ಎಲ್ಲನ ತಂದು ಬಿಟ್ಕೊಂಡು ಸಾಕೊಂಡು ಈಗ ಯಾರು ಮರಿ ತಗೊಂಡು ಹೋದ್ರೆ ದುಡ್ಡು ಸಿಗ್ತದ ಹೋಯ್ತು, ಉಳ್ಕೊಂಡ್ವಾ ಇಲ್ಲೇ ಬೆಳಿತವೆ. ಅಂದ್ರೆ ಅದಕ್ಕಾಗಿ ಮತ್ತೆ ಬೆಳೆಯಕ್ಕೆ ಅಂತಾನೆ ಮತ್ತೆ ಬೇರೆ ಬೇರೆ ಹೊಂಡಗಳನ್ನೆಲ್ಲ ಮಾಡ್ಕೊಂಡು ಅಲ್ಲೇ ಹೇಳಿದ್ನಲ್ಲ ಇಸ್ರೋ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ದೊಡ್ಡದೊಂದು ಮಾಡ್ಬಿಟ್ಟೈತೆ, ಅಲ್ಲಿ ತಾಂಡೋ ತಾಂಡೋ ಎಲ್ಲ ಬಿಟ್ಕೊಬಿಡುದು, ಅವತ್ರ ಪಾಡ್ಗ ಇರ್ತವೆ. ಏನು ಇದಕ್ಕೆ ಇದು ಅಂತ ಅಂತಂದ್ರೆ ನೋಡು ಆ ಹಣ್ಣಿಗೆ ಎಂತ ಇದ್ ಮಾಡೈತೆ ಅಂತ ಶಂಕರ್ಲಾನ್ ಅದ್ ನೋಡು ಬರೀ ಸಗಣಿ ಹಾಕದಂತ ಅದಕ್ಕೆ ಮೀನ್ಗಳಿಗೆ ಸಗಣಿ ತಿಂತವಂತೆ, ಸಗಣಿ ತಿನ್ಬಿಟ್ಟು ಜೀರ್ಣಿಸ್ಕೊಂಡು ಬೆಳಿತಾವ. ಅದಕ್ಕೆ ಈಗ ಏನೇನು ಹೊಸ್ತು ಹೊಸ್ದಾಗೆಲ್ಲ ಇದೇನು ಈ ಕಾಳು ಪಳ ತರದ್ದು ಎಲ್ಲ ಆಹಾರ ಹಾಕೋದು ಹೇಳ್ತಾರಲ್ಲ ಅಂತ. ಅವೇ ಸಣ್ಣ ಸಣ್ಣ ಮರಿಲಿ ಕೊಡ್ತಾರ, ಮರಿಲಿ ಕೊಡ್ತಾರೆ ದೊಡ್ಡವಕ್ಕೆ ಸಗಣಿ ಹಾಕೋದು. ಆಮೇಲೆ ಏನ್ ಮೀನ್ ಸಾಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡವ್ರು, ದೊಡ್ಡದೊಂದು ಹೊಂಡವ ಅದ್ರ ಮೇಲ್ಗಡೆ ಅಟ್ಟಣಿಗೆ ತರ ಮಾಡ್ಬಿಟ್ಟವ್ರೆ. ಅಲ್ಲಿ ಕೋಳಿ ಕೋಳಿವೆ, ನಾಟಿ ಕೋಳಿಗಳು, ನಾಟಿ ಕೋಳಿ ಅವೆಲ್ಲ ಮೊಟ್ಟೆ ಇಡ್ತವೆ. ದಿವಸಕ್ಕೆ ಒಂದ್ 100-150 ಮೊಟ್ಟೆ ಸಿಗ್ತದೆ, ಕೊಡ್ತೀನಿ ಎಲ್ಲಾನು ಕಡಿಮೆಗೆ ಕೊಡ್ತೀನಿ, ಮಾರ್ಕೆಟ್ ಅಲ್ಲೆಲ್ಲ 15 ರೂಪಾಯಿ 10 ರೂಪಾಯಿ ಕೊಡ್ತೀನಿ ಅಂತ ಅಂತ ನೋಡ್ ಮೀನ್ ಹಾಕ. ಮತ್ತೆ ಇಲ್ಲಿಯೇ ಆ ಹಣ್ಣ ಈ ಕೃಷಿ ಹೊಂಡ ಮಾಡ್ಕೊಂಡಿರೋದು ಅಲ್ಲದೆ ಜಾಲಿ ಟೈಪ್ ಮಾಡ್ಕೊಂಡೈತಾ ಜಾಲಿ ಟೈಪ್ ಇವು ಏನು ಹಿಕ್ಕಿ ಹಾಕ್ತಾವ ಕೋಳಿ ಪಾಳಿ ಅಲ್ಲವ, ಏನ್ ಕ್ಲೀನ್ ಮಾಡಂಗಿಲ್ಲ ಅಂತದಿಲ್ಲ. ಅದಂಗೆ ಮೀನಿಗೆ ಆಹಾರ, ಮೀನಿಗೆ ಆಹಾರ ಕೆಳಗಡೆ ಬೀಳ್ತದೆ ಮೀನಿಗೆ ಆಹಾರ ಆಯ್ತಾ. ಆಮೇಲೆ ಈ ಬೇಕರಿ ಫ್ಯಾಕ್ಟರಿ ಎಲ್ಲ ಇರ್ತದಲ್ಲ ಶಂಕರಣ್ಣ, ಅಲ್ಲೆಲ್ಲ ವೇಸ್ಟ್ ಎಲ್ಲ ಇರ್ತದೆ, ಕೆಲವು ಕೇಕು ಪಾಕು ಬ್ರೆಡ್ ಬನ್ನು ಮಾರಾಟ ಆಗದೆ ಇರೋ ಅಥವಾ ತುಂಡಾಗಿರೋ ಇಂತವೆಲ್ಲವ ಏ ತಂದ್ ಹಾಕ್ಬಿಟ್ರೆ ಹೆಂಗ್ ತಿಂತವೆ ಅಂತ ಮೀನ್ಗಳು. ನೀನ್ ಹೋಗಿ ನೋಡ್ಕೊಂಡು ಬಹಳ ಖುಷಿ ಪಟ್ಕೊ ಬಂದಿದ್ಯಲ್ಲ. ನಾನು ಮೀನ್ ತರೋಣ ಅಂತ ಹೋಗಿದ್ ನಾನು, ನನ್ನ ಮಗ ಮೀನ್ ಕೇಳ್ತಾ ಇದ್ದ, ನನಗೆ ಮೀನ್ ತಂದ್ಕೊಡು ಮೀನ್ ತಂದ್ಕೊಡು ಅಂತ ಅಂತ ಅನ್ಕೊಂಡು ತಿನ್ನಕ್ಕೆ ಅಲ್ಲಿ ಫ್ರೆಶ್ ಆಗಿರ್ತಾವಲ್ಲ ಅಂತ ಅನ್ಕೊಂಡು ಹೋದೆ. ಬೆಳಗ್ಗೆ ಹಿಡಿದು ಬಿಟ್ಟವ್ರಂತೆ, ಹೌದಾ, ಬೆಳಗ್ಗೆ ಹಿಡ್ಕೊಂಡು ಎಲ್ಲ ಕೊಟ್ಟವ್ರಂತೆ. ಆಮೇಲೆ ಹೇಳ್ತಾವ ಅಣ್ಣ ಇಲ್ಲ ಇನ್ 24 ಗಂಟೆಯಲ್ಲಿ ಸಿಗ್ಬೇಕು ಆತರ ಒಂದ್ ಮಾಡ್ತಾ ಇದೀನಿ, ಅದಕ್ಕೆ ಮಿಷಿನ್ ಪಶನ್ ಎಲ್ಲ ತರಿಸ್ಬಿಟ್ಟು ಅಲ್ಲಿ ಏನ್ ಬೆಳಿತಾರೋ ಅಲ್ಲೇ ಮಾರಾಟ ಮಾಡೋದು. ಯಾವಾಗ ಬೇಕೋ ಯಾರಿಗ ಬೇಕೋ ಹೋದ್ರೆ ಅಲ್ಲೇ ಇಟ್ಕೊಡ್ತಾರೆ, ಜೀವಂತವಾಗಿ ಅಲ್ಲೇ ಈಜಾಡ್ತಾ ಇರ್ತಾವ. ಅವು ನಿನಗೆ ಯಾವ್ದು ಬೇಕೋ ಅದ್ ಹಿಡ್ಕೊಡ್ತೀನಿ ಅಂತವ. ಅಂದ್ರೆ ನಾವೀಗ ತರಕಾರಿಗೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಇಂಥದೇ ಬೇಕು ಕೊಡು ಇಂಥದ ದಪ್ಪದ್ ಬೇಕು ಸಣ್ಣದ್ ಬೇಕು ಅಂತ ಕೇಳ್ತೀವಿ. ಹಂಗೆ ಹಂಗೆ ಇಷ್ಟ ತಪ್ಪದ್ದು ನೋಡಪ್ಪ ಇದು ಇದು ನಿನ್ಗೆ ಯಾವ್ದು ಚೆನ್ನಾಗ್ ಕಾಣ್ತಾ ಇದ್ ಹಿಡ್ಕೊಡು ಅಂತ ಅದನ್ನೇ ಹಿಡ್ಕೊಡ. ಆತದ ಪಿಲ್ಲಾನ್ ಮಾಡ್ಕೊಂಡವ್ರೆ ಆತರ ಸಿಸ್ಟಮ್ ಅದು, ಆತರ ಮಾಡ್ಕೊಂಡು ಭಾರಿ ಚೆನ್ನಾಗಿದ್ದೀನಿ ಸಾ. ನಮ್ ಜಿಲ್ಲೆಯಲ್ಲಿ ಯಾರು ಇಲ್ಲ ಹಾಸನ ಜಿಲ್ಲೆಯಲ್ಲಿ. ಆಮೇಲೆ ನೋಡ ಆ ಅಯ್ಯ ಹೆಚ್ಚು ಕಮ್ಮಿ ನಮ್ಮ ತುಮಕೂರು, ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು, ಹಾಸನ, ಕೊಡಗು, ಈ ಕಡೆ ಚಿಕ್ಕಮಂಗ್ಳೂರು, ಇಲ್ಲಿಗೆಲ್ಲ ಮೀನಿನ ಮರಿ ಎಲ್ಲ ಸಪ್ಲೈ ಮಾಡೋದು. ನೋಡ್ ಮೀನಕ್ಕ ಒಂದು 11 ಜಿಲ್ಲೆಗೆ ಹೋಯ್ತದ ಇಲ್ಲಿ ಗೊರೂರಿಂದವ. ಹೆಚ್ಚು ಕಮ್ಮಿ ನಮ್ಮ ದಕ್ಷಿಣ ಕರ್ನಾಟಕ ಏನಾಯ್ತು ಎಲ್ಲದಕ್ಕೂ ನಾನೇ ಕೊಡ್ತೀನಿ ಅಂತ ಅಂತಂದ್ರೆ ಆ ತರದ ಕಮಿಟ್ಮೆಂಟ್ ಐತೆ ಶಂಕರಣ್ಣ. ಬೆಳಗ್ಗಿಂದ ಸಂಜೆವರೆಗೂ ಅಲ್ಲೇ ಇರಬೇಕು, ಅವರು ತೊಡಗಿಸ್ಕೊಂಡ್ರೆ ಚೆನ್ನಾಗಿ ತೊಡಗಿಸಬೇಕು, ಮಾಡ್ತೀನಿ ಅನ್ನೋದು ಇರಬೇಕು, ಒಳ್ಳೆ ಕಾಂಟ್ಯಾಕ್ಟ್ ಗಳು ಇಟ್ಕೋಬೇಕು. ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಚೆನ್ನಾಗೈತೈತೆ. ಇನ್ನೊಂದು 15 ದಿವಸದಲ್ಲಿ ಮೀನ್ ಅಲ್ಲೇ ಸಿಗಬೇಕು 24 ಗಂಟೆ. ನಿಮ್ಗೆ ಯಾವ್ದು ಬೇಕೋ ಅದು ಲೈವ್ ಫಿಶ್ ಅಂತೆ, ಅಂದ್ರೆ ಜೀವಂತವಾಗಿರೋ ಜೀವನ. ಈಗ ಮಾರ್ಕೆಟ್ ಅಲ್ಲೆಲ್ಲ ನೋಡ್ತೀವಲ್ಲ ಜೀವ ರಕ್ಕಲ್ಲ ಬಂದು ಎಷ್ಟೊತ್ತಾಗಿರ್ತದ ಏನು ಎಷ್ಟೊತ್ತಲ್ಲ ಎಷ್ಟು ದಿವಸ ಆಗಿರ್ತದ ಗೊತ್ತಿಲ್ಲ. ಆಮೇಲೆ ನೋಡಿ ಎಷ್ಟು ದಿವಸ ಅನ್ನೋದು ಜೊತೆ ಆಯ್ತು. ಈ ಬಂಗ್ಳೂರ್ ಸೈಡ್ ಇಂದ ಬತ್ತವಲ್ಲೇ ದೊಡ್ಡ ದೊಡ್ಡ ಕ್ರೇಟ್ ಒಳಗಡೆ ಇಟ್ಕೊಂಡು ಐಸ್ ತುಂಬ ಬಂದಿರ್ತಾರಲ್ಲ, ನೀನ್ ಹೇಳ್ದಂಗೆ ಎಷ್ಟೆಷ್ಟು ದಿನ ಆಗಿರ್ತದೆ, ಎಷ್ಟು ದಿವಸ ಆಗಿರ್ತದ. ಮತ್ತೆ ಹಾಳಾಗ್ದಂಗೆ ಶಂಕರಣ್ಣ ಏನೇನ ಹಾಕ್ತಾರಂತೆ, ಅದ ಹೇಳಬಾರ್ದು ಬಾಯ್ಲಿ ಅಂತದೆಲ್ಲಾನು ಹಾಕ್ತಾರಂತೆ. ಅದ ಹಾಕ್ಬಿಟ್ಟು ಹಾಳಾಗ್ದಂಗೆ ಇಡದಂತೆ, ವಾರಗಟ್ಲೆ 15 ದಿವಸಗಟ್ಲೆ ಇಡದಂತೆ. ಅಂತ ಕೆಮಿಕಲ್ ಬಳಸೋದ್ರಿಂದ ಈ ಕ್ಯಾನ್ಸರ್ ಬೇರೆ ಬೇರೆ ರೋಗಗಳು ಇಂಥವೆಲ್ಲ ಜಾಸ್ತಿ ಆಯ್ತಾರದು. ಅದಕ್ಕೋಸ್ಕರ ಈಗ ಲೈವ್ ಫಿಶ್ ಸಿಗ್ಬೇಕು ಜೀವಂತವಾಗಿರೋ, ನಿಮ್ಗೆ ಯಾವ್ದು ಬೇಕೋ ಅದು ಹಿಡ್ಕೊಡ್ತೀನಿ, ಆರಿಸ್ಕೊಂಡ್ ತಗೋಬಹುದು, ಅಲ್ಲೇ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೂ ಪ್ಲಾನ್ ಮಾಡ್ಕೊಂಡವ್ರ? ಅದಕ್ಕೆ ಅಲ್ಲ ಎಲ್ಲ ರೆಡಿ ಆಗೈತೆ, ಈ ವಾರ 15 ದಿವಸ ಅಷ್ಟೇ. ಇನ್ನ ಅಂದ್ರೆ ನೀನು ಹೋಗಿ ಎಲ್ಲ ನೋಡ್ಕೊ ಬಂದಿದ್ಯಾ, ನಿನಗೆ ದಾರಿ ಎಲ್ಲ ಗೊತ್ತೈತೆ ಅವ್ರು ಎಲ್ಲಿ ಎಷ್ಟು ದೂರದಲ್ಲಿ ಮಾಡೋರು ಗೊರೋರಿಂದವ? ಏ ಗೊರ ಅಲ್ಲಿ ಹೊಳೆ ಐತಲ್ ಶಂಕರಣ, ಅಲ್ಲೇ ಸ್ವಲ್ಪ ಒಂಚೂರು ಹೊಳೆಯಿಂದ ಒಂಚೂರು ಈಚೆಗೆ. ಹೌದಾ? ಏ ದೂರ ಇಲ್ಲ, ಗೊರ್ರು ಬಸ್ ಇಳಿದ್ ಬಿಟ್ರೆ ನೀರಾಳ ದಾರಿ ನಡ್ಕೊಂಡು ಹೋಗ್ಬೋದು. ಅಂದ್ರೆ ಯಾವಾಗ ಬೇಕು ಅವಾಗ ಮೀನು ಸಿಗ್ತದೆ, ಬೇಕಂದ್ರು ಸಿಗ್ತದೆ, ನಾವು ಸಾಕ್ತಿವಿ ಅಂತಂದ್ರು ಸಿಗ್ತದೆ. ಹೌದು, ನೀನ್ ಹೇಳ್ದಂಗೆ ಸಣ್ಣ ಸಸ್ಲಿಂದ ಹಿಡಿದು ಎಲ್ಲ ಬರಿ ಗಂಟನು ಸಿಗ್ತದೆ, ತಂದು ಬಿಟ್ಕೊಂಡ್ ಬೇಕಾದ್ರೆ ನಾವು ಸಾಕಬಹುದು. ಸಾಕಲ್ವಾ ಇದ್ದೇ ಇರ್ತದ ಅಣ್ಣಂತವ, ಹೋಗೋದು ತಗೊಂಬರೋದು. ನಂಗೆ ಸಂಕ್ರಣ ಸಗಣಿ ಹಾಕ್ಬಿಟ್ಟು ಮೀನು ಹೇಳಿದ್ರಲ್ಲ, ಇದು ಕೇಳೇ ಇರ್ಲಿಲ್ಲ ವಿಷಯ ನಾನು. ಇಲ್ಲ ಅದು ನೋಡು, ಅದಕ್ಕೆ ಅದು ಆಹಾರ ಈಗ ಏನ್ ಹಾಕಿರ್ತೀವಿ ಈಗ ನೋಡ್ಲಿ. ಕೋಳಿ ಸಾಕಂದವ್ರಂತೆ ಕೋಳಿಕೆ ಆಹಾರ ಆಯ್ತದೆ. ಆಮೇಲೆ ಬೇಕರಿನಲ್ಲಿ ಉಳಿದಿದ್ದು ಬ್ರೆಡ್ ಬನ್ನು ಅವೆಲ್ಲ ಹಾಕ್ತಾರ, ಅದು ಬಿಡು ಗೊತ್ತಿತ್ತು, ಇದು ಗೊತ್ತಿರ್ಲಿಲ್ಲ ನನಗೆ. ಆಮೇಲೆ ಅಣ್ಣ ನೀನ್ ಹೋಗಿದ್ದಲ್ಲ ಏನಾರು ಒಂದ್ ಪೀಸ್ ಎರಡ್ ಪೀಸ್ ಏನಾರು ತಿಂಕ ಬಂದ ಇಲ್ವಾ? ಬೆಳಗ್ಗೆ ಮಾಡಿದಂತೆ ಇನ್ನೊಂದ್ ದಿವಸ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸೋರು ಶಂಕರಣ್ಣ, ನೀವ್ ಒಬ್ಬನೇ ಬಂದಲ್ಲ ಅಣ್ಣ, ಕರ್ಕೊಂಡ್ ಬರದಲ್ಲ ಶಂಕರಣ್ಣನ ಅಂತ ಹೇಳ್ಬಿಟ್ಟು ಬೈದ್ ಬಿಡ್ತಾವ ಅಣ್ಣ. ಹೌದಾ? ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಒಂದ್ ದಿವಸ ಹೋಗ್ ಬರಂತ ಶಂಕರಣ್ಣ. ಹೋಗನಂತೆ ನನ್ಗೂ ಹೊಸಿ ಅಂತದೆಲ್ಲ ನೋಡ್ಬೇಕು ಅಂತ ಬಹಳ ಆಸೆ. ಯಾಕಂದ್ರೆ ಕಣ್ ತುಂಬಿಸ್ಕೊಬಿಟ್ರೆ ಅಣ್ಣ ಒಂಥರ ಮನ್ಸಿಗೆ ಒಂಥರ ಮುದ ಮುದ ಅಂತಾರಲ್ಲ, ಹಂಗೆ ಒಂಥರ ಏನೋ ಒಂಥರ ಅದೇ ಗುಮ್ನಾಗಿದ್ದಂಗಿರಿಸ್ತದೆ. ಆಮೇಲೆ ಅವ್ನು ನೋಡ್ಬೇಕು ಅಣ್ಣ. ಯಾಕೆಂತಂದ್ರೆ ಈಗ ನೀನ್ ಹೇಳ್ದಂಗೆ ಈಗ ಕುರಿಯ ಮೇಲ್ಗಡೆ ಸಾಕೋದು, ಅವ್ರ ಕೆಳಗಡೆ ಕೋಳಿ ಸಾಕೋದು, ಅಥವಾ ಹಿಂಗ್ ಮಾಡಿರೋದ ಕೇಳ್ಕಂದಿದ್ದೆ. ಆಯ್ತಾ, ಇವರು ಮೀನಿನ ಮ್ಯಾಕೆ ಕೋಳಿ ಸಾಕಂದು, ಅವು ಸಾಕಷ್ಟು ನಾಟಿ ಕೋಳಿಯ ಸಾಕಂದವ್ರೆ ಅಂತಂದಾಗ ಆಶ್ಚರ್ಯ ಆಯ್ತದೆ. ಸಾಲದಕ್ಕೆ ಒಂದು ಒಂದು 15-20 ಹೊಂಡನೆ ಮಾಡಿರ್ಬೇಕ ನಾವು ಅಣ್ಣಲ್ವಾ? ಜಾಸ್ತಿನೇ ಲೆಕ್ಕನಕ್ಕಾಲಿಲ್ಲ, ಒಂದ್ ಎಕರೆಗೆ ಮಾಡಿರೋದು ಅಂತ ಅನ್ಸಕ್ಕೆ ಬಿಡು. ಹಂಗಾರೆ ಆಮೇಲೆ ಆ ಹಣ್ಣು ಒಂದೇ ಮಾಡ್ತದ ಅಥವಾ ಕೆಲ್ಗಿಲ್ಸಕ್ ಜನ್ಗಿನನ್ನು ಇಟ್ಕೊಂಡು ಏನಾರು ಮಾಡ್ತದ ಹೆಂಗೆ ಅಂದ್ರೆ ಅವರಂತೆ ಡಿಪೆಂಡ್ ಆಗಕ್ ಹೋಗಲ್ಲ. ಯಾಕೆಂದ್ರೆ ದಿವಸ ಮಾಡ ಅಂತ ಕೆಲ್ಸಗಳವಲ್ಲ. ಒಂದ್ ದಿವಸ ಬರಕ್ಕಲ್ಲ ಅಂತ ಬಿಡಕ್ ಹಾಕಲ್ಲ. ಅದಕ್ಕೋಸ್ಕರ ಎಲ್ಲದಕ್ಕೂ ರೆಡಿ ಇರ್ತೀನಿ. ಬಂದ್ರೆ ನಾನೊಂಚೂರು ಸಮಾಧಾನ ಮಾಡ್ಕೊಂಡು ಮಾಡ್ತೀನಿ. ಇಲ್ವಾ ಬೆಳಗ್ಗೆ ಸಂಕದವರು ನನ್ನ ಕೈಲಿ ಇಷ್ಟ ಆಯ್ತದ ಮಾಡ್ತೀನಿ ಅಂತ ಹೇಳಿ ಅಂತೂ ಈ ತರ ಮಾಡ್ಕೊಂಡು ಹೋದ ಶಂಕರಣ್ಣ. ಈಗ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು ನಿಂಗೆ. ನೀನು ಆತ ಹೇಳಿದ ತಕ್ಷಣ ಇಂಪಾರ್ಟೆಂಟ್ ಅಂದ್ರೆ ನಂಗೆ ಮೈಯೆಲ್ಲ ಜುಮ್ ಬಂದ್ ಕಿವಿ ಹಂಗೆ ಎಟ್ಟಾಗ್ಬಿಡ್ತಾವ ಅಂತ ಹೇಳು. ನಾವು ಮೀನುಪಾನು ಸ್ವಲ್ಪ ತಿನ್ನದ್ ಕಡಿಮೆನೆಯ ಈ ಭಾಗದಲ್ಲಿ. ಈ ತರ ನೀ ಕೃಷಿ ಹೊಂಡದಲ್ಲಿ ಬೆಳೆಯೋದು ತಾಜಾ ಮೀನ್ ಸಿಗ್ತದೆ ಅಂದ್ರೆ ಎಲ್ಲರೂ ಧಾರಾಳವಾಗಿ ಮೀನ್ ಬಳಸಿ ಮೀನ್ ಸಾರು ಮೀನ್ ಎಲ್ಲ ಮಾಡ್ಕೊ ತಿನ್ಬಹುದು. ಅದೇನೋ ಇಂಪಾರ್ಟೆಂಟ್ ಅಂತಂದ್ರೆ ಅಲ್ಲಿಗೆ ಮರ್ತ್ಬಿಟ್ಟಲ್ಲ ಹೇಳಿ. ಇಲ್ಲ ಮರಿತ ಇಲ್ಲ. ಅದ ಈಗ ಒಂದು ಡಿಸೈಡ್ ಮಾಡ್ಕೊಂಡೇನು, ಒಂದು ಕುರಿ ಸಾಕ್ತಿಯೋ, ಮೇಕೆ ಸಾಕ್ತಿಯೋ, ಮೀನ್ ಸಾಕ್ತಿಯೋ, ಕೋಳಿ ಸಾಕ್ತಿಯೋ, ಹಂದಿ ಸಾಕ್ತಿಯೋ, ದನ ಸಾಕ್ತಿಯೋ, ಡಿಸೈಡ್ ಮಾಡ್ಕೋಬೇಕು. ಅಂದ್ರೆ ಯಾವ್ದು ಒಂದ್ ಸಾಕು ಅಂತ ಹೇಳ್ತಿದ್ಯಾ ಅಥವಾ ಎಲ್ಲಾನು ಸ್ವಲ್ಪ ಮಾಡ್ಲಿ ಅಂತ ಹೇಳ್ತಿದ್ಯಾ? ಅದು ನಿನ್ನ ಇದು ನಿನಗೆ ಬಿಟ್ಟಿರೋದು, ನಿನ್ನ ಕೆಪಾಸಿಟಿ, ನಿನ್ನ ಕೆಪಾಸಿಟಿ ಮೇಲೆ. ನೀನ್ ಎಲ್ಲಾನು ಮಾಡ್ತೀನಿ ಅಂದ್ರೆ ಎಲ್ಲಾನು ಮಾಡಬಹುದು. ಇಲ್ಲ ಈಗ ನಾನು ಅದೇ ನನ್ಗೀಗ ಮನ್ಸಿಗೆ ಬಂದ್ಬಿಟ್ಟಿದ್ದೀನಿ ಹೇಳಿದ ತಕ್ಷಣ. ಯಾಕೆಂದ್ರೆ ನೀನ್ ಟ್ರೈನಿಂಗ್ ಕರ್ಕೊಂಡೋಗೋ ಅಂತ ಎಲ್ಲದಕ್ಕೂ ಬರ್ತಿದ್ಯಾ ನೀನು? ನೀನ್ ಸಾಕಕ್ಕೆ ಮಾತ್ರ ಯಾವ್ದು ಮಾಡ್ತಾ ಇಲ್ಲ ನೀನು. ಇಲ್ಲ ಅದು ಈ ಸಲ ಹಂಗೆ ಪ್ಲಾನ್ ಮಾಡ್ಕೊಂಡು ಜಮೀನಾಗೆ ಇದ್ದ ಸ್ವಲ್ಪ ಮರಗಿಡ ಎಲ್ಲ ತೆಗ್ಸಿ ಒಸಿ ಬದಿನಾಗೆ ಮಾತ್ರ ಉಳಿಸ್ಕೊಂಡು ಒಸಿ ಒಸಿ ಬಿಡು ಮಾಡ್ಕೊಳ್ಳೋಣ, ಮಧ್ಯ ಜಾಗ ಇಲ್ಲವ ಅಲ್ಲೋಸಿ ಏನಾರು ಬೇರೆ ಬೇರೆದೆಲ್ಲ ಒಟ್ಟೊಟ್ಟಿಗೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ. ಯಾಕೆಂತಂದ್ರೆ ಆಗ್ಲೇ ನೀನು ಹೇಳ್ದಂಗೆ ಈಗ ನಾವೇನ್ ಬರೀ ಭೂಮಿಲಿ ಬೆಳೆದು ಬೆಳೆದು ಅದು 3 ತಿಂಗಳಿಗೆ ಬರ್ತದೋ 6 ತಿಂಗಳಿಗೆ ಬರ್ತದೋ ವರ್ಷಕ್ಕೆ ಬರ್ತದೋ ಕಾಯ್ಕೊಂಡ್ ಇರೋದಕ್ಕಿಂತ ನೋಡಿ ಕೋಳಿ ಮೊಟ್ಟೆ ಆದ್ರೆ ದಿನ ದುಡ್ಡು ಬರ್ತದೆ. ಆಯ್ತಾ, ಈಗ ಕುರಿ ಆದ್ರೆ 3 ತಿಂಗಳಿಗೆ ಬೇಕು 6 ತಿಂಗಳಿಗೆ ಬೇಕು ಯಾವ ಬೇಕು ಅವಾಗ ಸಿಗ್ತದೆ. ಹಂದಿ ಆದ್ರೂ ಮರಿ ಮಾಡ್ಕೋಬಹುದು. ಈ ಹಸ ಸಾಕಂದ್ರೆ ಹಾಲ್ ಕರೆದ್ರು ದಿನ ದುಡ್ಡು ಬರ್ತದೆ. ಹಿಂಗೆ ನೀನ್ ಹೇಳ್ದಂಗ ಒಂದ್ 8-10 ಹತ್ರದ ಏನಾರು ಒಂದ್ ಮಾಡ್ಕೊಳಕಾಯ್ತದೆ. ಇಂಪಾರ್ಟೆಂಟೇ ಮಾಡ್ತೇನೆ ನೋಡಿ ನೀನು. ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಈಗ ಸಕಲೇಶ್ಪುರದಲ್ಲಿ ನಾಳೆ ಶಂಕರಣ ಕೃಷಿ ಮೇಳ ಐತೆ. ಸಕಲೇಶ್ಪುರದಲ್ಲಿ ತಾಲೂಕ್ ಮಟ್ಟದ ಮಾಡ್ತಾರ ಹೆಂಗಣ ಅಂದ್ರೆ ತಾಲೂಕ್ ಮಟ್ಟದ್ದು ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನ ಮತ್ತೆ ಕೃಷಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಲ್ಲಿ ಕೃಷಿ ಉತ್ಕೃಷ್ಟ ಕೇಂದ್ರ ಅಂತ ಹೇಳ್ಬಿಟ್ಟು ಒಂದು ಮಾಡೋರು ಹೊಸದಾಗಿ. ಅಂತ ಅಂದ್ರೆ ಆಫೀಸ್ ಈ ತರದವೆಲ್ಲ ಇರ್ತವೆ, ಬೇರೆ ರೈತರಿಗೆ ಸವಲತ್ತುಗಳೆಲ್ಲ ಇರ್ತವೆ. ಆಯ್ತಾ, ಅದ್ರ ಉದ್ಘಾಟನೆ ಮಾಡ್ತಾರಲ್ಲ, ಬರೀ ಉದ್ಘಾಟನೆ ಮಾಡಬಾರ್ದು, ಸ್ವಲ್ಪ ರೈತರಿಗೆ ಎಲ್ಲ ಸೇರಿಸಿ 4 ಜನಕ್ಕೆ ಅನುಕೂಲ ಆಗತ್ತರವ ಒಂದು ಕೃಷಿ ಮೇಳ ಮಾಡಬೇಕು, ಕೃಷಿ ವಸ್ತು ಪ್ರದರ್ಶನ ಮಾಡಬೇಕು, ಆಮೇಲೆ ರೈತರು ಯಾರ್ಯಾರಿಗೆ ಏನಾದ್ರು ಸವಲತ್ತುಗಳು ಇರ್ತಾವಲ್ಲ ಅವೆಲ್ಲ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಕಲೇಶ್ಪುರದಲ್ಲಿ ನಾಳಿಕೆ ಅದೇ BM ರಸ್ತೆ ಐತಂತಲ್ಲಪ್ಪ ಸಕಲೇಶ್ಪುರದಲ್ಲಿ, BM ರಸ್ತೆಯಲ್ಲಿ ಕೃಷಿ ಇಲಾಖೆ ಆವರಣದಲ್ಲಿ ಇಟ್ಕೊಂಡವ್ರೆ. ಆಯ್ತಾ, ಇದಕ್ಕೆ ಹೋಗಿ ಬರಬೇಕು, ಅದು ಇಂಪಾರ್ಟೆಂಟ್. ಯಾಕೆ ಅಂತ ಅಂತಂದ್ರೆ ಈಗ ಸಕಲೇಶ್ಪುರದಲ್ಲಿ ಕೃಷಿ ಮೇಳ ಮಾಡ್ತವ್ರೆ ಅಂತ ಅಂದ್ರೆ ಅದೊಂಥರ ಭಿನ್ನವಾಗಿರ್ತ ಶಂಕರ. ಅಲ್ಲ ನೀನು ಸಕಲೇಶ್ಪುರದ ಕೃಷಿ ಮೇಳ ಹೇಳ್ದಲ್ಲ ಅಣ್ಣ, ವಿಭಿನ್ನವಾಗಿರ್ತದೆ ಅಂತ ಏನೋ ಹೇಳ್ತಾ ಇದ್ದೆ. ವಿಭಿನ್ನ ಅಂತ ಅಂದ್ರೆ ಈಗ ಸಕಲೇಶ್ಪುರದ ಭೌಗೋಳಿಕ ವಾತಾವರಣ ಬೇರೆ ಶಂಕರಣ. ನಮ್ಮ ಹಾಸನ, ಅರಕಲಗೂಡು, ವಾಣಸಪುರಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದು ಬೇರೆ ತರ ಬರ್ತದೆ. ಅಲ್ಲಿ ನೋಡಿ ನಿನಗೆ ಗೊತ್ತಿರಂಗ ಕಾಫಿ ಜಾಸ್ತಿ ಬೆಳೀತಾರೆ. ಆಯ್ತಾ, ಇನ್ ಶುಂಠಿ ಬೆಳೀತಾರೆ, ಮೆಣಸು ಬೆಳೀತಾರೆ, ಕಾಳು ಮೆಣಸು ಬೆಳೀತಾರೆ, ಇನ್ ಭತ್ತ ಬೆಳೀತಾರೆ, ರಾಗಿ ಇಲ್ಲ, ಹುಳ್ಳಿ ಇಲ್ಲ, ತಡ್ನಿ ಇಲ್ಲ, ಎಂತವೂ ಇಲ್ಲ. ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿರ್ತದೆ ಅಂತ ಅಂತ ಅನ್ಕೊಂಡು ಈಗ ಹೋಗಿ ನೋಡ್ಕೊಂಡ್ ಬರೋಣ. ಯಾಕೆಂದ್ರೆ ನಮ್ಗೆ ಇರೋ ಅಂತ ಅನುಕೂಲ ಏನು ಅಂತ ಅಂದ್ರೆ ಅವ್ರು ಏನೇನ್ ಬೆಳೀತಾರೋ ಅದೆಲ್ಲನೂ ನಮ್ ಜಮೀನಲ್ಲಿ ಬೆಳಿಬಹುದಾ? ಶುಂಠಿ ಬೆಳಿಬಹುದು, ಕಾಫಿ ಬೆಳಿಬಹುದು, ಕಾಳು ಮೆಣಸು ಬೆಳಿಬಹುದು, ಭತ್ತನು ಬೆಳಿಬಹುದು. ಅವರ ಕಾಳು ಹುಳಿ ಕಾಳು ಅವ್ರು ಬೆಳೆಯಕಾಯ್ತದ? ಬೆಳೆಯಕಾಗಲ್ಲ. ಅಂತ ಅದಕ್ಕೋಸ್ಕರವ ನೋಡ್ಕೊಂಡ್ ಬಂದ್ರೆ ಅವ್ನು ಹೋಗ್ಬಿಟ್ಟು ವಿಭಿನ್ನವಾಗಿರ್ತದ, ಬೇಕಾದಾಗ ಬಳಕೆ ಮಾಡ್ಕೊಳ್ಳೋದು. ಈಗ ನಾಳೆ ಬೆಳಗ್ಗೆ ಇನ್ನೊಂದು 10:30-11 ಗಂಟೆಗೆ ಹೋಗ್ಬೇಕಾ ಹೆಂಗೆ ಅಲ್ಲಿ? ಅದು ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿ ಹೇಳವ್ರೆ ಕಾರ್ಯಕ್ರಮ 10 ಗಂಟೆಗೆ ಅಂತ. ನಾವ್ ಯಾವಾಗ್ಲೂ ಮುಂದಾಗಿರ್ಬೇಕು, ನಾವು 9:30-10 ಗಂಟೆಗೆ ಅಲ್ಲಿ ತಲುಪಬೇಕು. ಆ ತರ ಹೋಗ್ಬಿಡೋಣ. ಅಂದ್ರೆ ವಸ್ತು ಪ್ರದರ್ಶನ ಐತೆ ಅಂದಲ್ಲ, ಈಗ ಅದು ಕೃಷಿನಾಗೆ ನಾವು ಏನೆಲ್ಲ ಯಂತ್ರಗಳನ್ನ ಬಳಸ್ತೀವಿ ಅಂತ ಉಪಕರಣಗಳನ್ನೆಲ್ಲ ಅಲ್ಲಿ ಶೋ ಮಾಡಿರ್ತಾರೆ ಅಂತ ಎಲ್ಲಾನು ಮಾಡಿರ್ತಾರೆ. ಹೊಸ ಹೊಸದಾಗ ಏನೇನು ಬಂದವೆ ಮೊನ್ನೆ ಇದೆಲ್ಲ ಇದ್ರಲ್ಲಿ ಮಾಡಿದ್ರಲ್ಲ ಶಂಕರಣ್ಣ, ಹೋಗಿದ್ದೆ ಅಲ್ಲಿ, ಆ ಬೇಲಿ ನೋಡಪ್ಪ ಈಗೆಲ್ಲ ಪ್ಲಾಸ್ಟಿಕ್ ನಾವು ಬಂದ ಬೇಲಿ, ಮೊದ್ಲೆಲ್ಲ ಕಬ್ಬಣದವ ಬತ್ತಿದ್ವಾ, ಅದೇ ಪ್ಲಾಸ್ಟಿಕ್ ಬೇಲಿ ಈ ಕಬ್ಬಣಕ್ಕೂ ಅದಕ್ಕೂ ಹೋಲಿಕೆ ಮಾಡಿದ್ರೆ ಭಾರಿ ಕಡಿಮೆ ಅಂತ ಪ್ಲಾಸ್ಟಿಕ್ ಇಂದು. ಏನಿಲ್ಲ ಅಂದ್ರೆ ಒಂದ್ 8-10 ವರ್ಷ ಬತ್ತವೆ ಅಂತ ಹೇಳ್ತಾರೆ. ಅಷ್ಟೊಂದು ಬಳಕೆ ಬತ್ತದಂತೆ. ಅಂದ್ರೆ ಹಿಂಗೆ ಹೊಸ ಹೊಸ ಗೊತ್ತಾಯ್ತದ ನಮ್ಗೆ. ನಾವು ಈಗ ಬೇಲಿ ಅಂತ ಅಂದ್ರೆ ತಂತಿ ಬೇಲೆನೇ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ, ಆಯ್ತಾ, ಈ ಜಾಲರಿದ್ದೇ ಮಾಡ್ಬೇಕು ಅಂತ ಮಾಡ್ತೀವಿ. ಜಾಲರಿ ತರಲೇ ಐತೆ, ಸೇಮ್ ಅದಿದ್ದಂಗೆ ಐತೆ, ಪ್ಲಾಸ್ಟಿಕ್ ಬಾಳ್ಕೆನು ಬರ್ತದೆ, 8-10 ವರ್ಷ ಬರ್ತದೆ ಅಂತ. ಅಂತ ಇಂತ ಪ್ರದರ್ಶನಗಳಿಗೆ ಹೋದ್ರೆ ನೋಡಿ ಹಿಂಗೆ 16 ವಿಚಾರಗಳು ತಿಳ್ಕೊಬಹುದು. ಈಗ ಆಮೇಲೆ ಮೊದ್ಲೆಲ್ಲವ ಈ ದೊಡ್ಡ ದೊಡ್ಡ ಮಿಷಿನ್ ಮಾತ್ರ ಇರ್ತಾ ಇದ್ದೋ, ಅಂತದ್ರಲ್ಲಿ ಮಾತ್ರ ನಾವು ಈಗ ಮರ ಕುಯ್ಯೋದಾಗ್ಲಿ ಈ ಹಳ್ಳ ಹೊಡೆಯೋದಾಗ್ಲಿ ಅಂತವೆಲ್ಲ, ಈಗ ಅದಕ್ಕಿಂತ ಸ್ವಲ್ಪ ಚಿಕ್ಕವೆಲ್ಲ ಬಂದವೆ, ಭಾರ ಕಡಿಮೆ ಆಗಿರ್ತದೆ, ಹೆಚ್ಚಿಗೆ ದಿನ ಬಳಸಬಹುದು, ಇಂಥವೆಲ್ಲ ಬಂದಿರ್ತವೆ, ಅಂತವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರ್ಬೋದಲ್ವ ಅಣ್ಣಯ್ಯ? ಒಳ್ಳೇದಾಯ್ತು ಅಣ್ಣಯ್ಯ. ಈಗ ಒತ್ತಾರೆ ಬೇರೆ, ಬೇಗ ಹೋಗ್ಬೇಕು. ಈಗ ನಮ್ಮನೆಯಳು ಬೇರೆ, ಹುಷಾರಿಲ್ಲ ಅಂತ ಬೇರೆ ಮಂಕಂದಾಜ್ಲು, ಅವಳಿಗೆ ಬೇರೆ ಇನ್ನ ಹೇಳಕ್ ಹಾಕಲ್ಲ. ಬೆಳಗ್ಗೆ ನಾನು ಹೊತ್ತಾರದೆ ಹೋಗ್ಬಿಟ್ಟು ಹಾಲ್ಗಿಲ್ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ, ಒಂದು 7:30-8 ಸುಮಾರಿಗೆ ಹೊರಡದಂತೆ ಬೆಳಗ್ಗೆ. ಮೀನಕ್ಕ ನೀನು ಬೇಗ ಡೇರಿ ತಕ್ಕೆ ಹೋಗ್ಬಿಟ್ಟು ಹಾಲ್ಗಿಲ್ಲ ಹಾಕ್ಬಿಟ್ಟು ಬೇಗ ಹೊತ್ತಾರ ರೆಡಿ ಆಗುವಂತೆ ಅಣ್ಣಯ್ಯ. ಬಾಯಲ್ಲಿ ಒಳಗಡೆ ಮೀನಕ್ಕ ನಡಿವಳಿಕೆ, ಈಗ ನಾನು ಬಿಸಿಬಿಸಿದೇನು ಕೊಡ್ಸಕಲ್ಲ ಇವತ್ತು. ನಮ್ಮನೆಯೊಳಗೆ ಹೇಳ್ಬಿಟ್ಟು ಆ ಕಡ್ದಿರೋ ಮಜ್ಜಿಗೆ ಐತೆ, ಮಜ್ಜಿಗೆಗೆ ಒಸಿ ಸಾಂಬಾರ್ ಸೊಪ್ಪು ಮತ್ತೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಕೊಡಿಸ್ತೀನಿ, ಕುಡ್ಕ ಹೋಗೋಣ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಹಂಸಲೇಖ ಅವರ ಸಂಗೀತವಿರುವ ಸ್ವಾತಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಕೇಳುಗರೆ, ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಕಾರ್ಯಕ್ರಮ ಮೂಡಿಬಂತು ಹಾಗೂ ಚಿತ್ರಗೀತೆಯನ್ನ ಕೇಳಿದಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ಹಾಸನ, ಇದು ಹಾಸನ ಆಕಾಶವಾಣಿಯ ಭಕ್ತಿವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವೇಶ್ವರ ದೇವಾಲಯ ಸಮಿತಿ, ಪಡುವಳಲು, ಬೇಲೂರು.